ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿ ಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಚಿಂದೇಗೌಡನ ಕೊಪ್ಪಲಿನ ಕೃಷಿಕ ಟಿ ಮರಿಗೌಡ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಚಿನ್ನೇಗೌಡನ ಕೊಪ್ಪಲಿನಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸ್ತಿರೋವಂಥವರು, ಹಾಗೆಯೇ ಈಗಾಗಲೇ ಅರಣ್ಯ ಇಲಾಖೆಯಲ್ಲಿ ಇದ್ದು ನಿವೃತ್ತಿಯನ್ನು ಪಡೆದ ನಂತರ ಅವರ ತಂದೆಯಿಂದ ಬಂದಂಥ ಈ ಹುಳುಕು ತೆಗೆಯುವ ಒಂದು ತಂತ್ರ, ಅದನ್ನು ಅರಿತುಕೊಂಡು ಸಾಕಷ್ಟು ಜನರಿಗೆ ಚಿಕಿತ್ಸೆಯನ್ನು ನೀಡ್ತಿರುವಂತಹ 63 ವರ್ಷದ ಟಿ ಮರಿಗೌಡ ಅವರು. ನಮಸ್ಕಾರ ಮರಿಗೌಡ್ರೆ. ನಮಸ್ಕಾರ ಹೇಳಿ ಸರ್. ಮರಿಗೌಡ್ರೆ, ನಿಮ್ಮ ನೋಡಿದ್ರೆ 63 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚಟುವಟಿಕೆಯಲ್ಲಿ ಇದ್ದೀರಿ. ಹೌದು ಸರ್. ಹೇಳಿ, ನಿಮ್ಮ ತಂದೆಯವರು ಮಾಡಿದ್ದ ಇದು ಕೃಷಿ ಭೂಮಿ? ತಂದೆಯಿಂದ ಬಂದದ್ದು ಆಸ್ತಿ ಇದು ಕೃಷಿ ಭೂಮಿ. ನಾನು ಆಗಿನಿಂದ ವ್ಯವಸಾಯ ಮಾಡುತ್ತಲೇ ಇದ್ದೆ. ಆಮೇಲೆ ತರಕಾರಿ ಬೆಳೆಯೋದು, ಪ್ರತಿಯೊಂದು ತರಕಾರಿನು ಬೆಳೆದಿದ್ದೀನಿ ನಾನು. ನನ್ನ ಡ್ಯೂಟಿಲಿದ್ರು ತರಕಾರಿಗಳು ಮಾತ್ರ ನೆಲೆಸ್ತಿರ್ಲಿಲ್ಲ. ಟೊಮೊಟೊ ಬೆಳೆಯೋದು, ದಪ್ಪಿಣಸಿ ಬೆಳೆಯೋದು, ಅವೆಲ್ಲನೇ ನಾನು ಶೇಖರಣೆ ಮಾಡ್ತಾ ಇದ್ದೆ. ಆಮೇಲೆ ಈಗೆಲ್ಲ ಏನು ಸರ್, ಈಗೆಲ್ಲ ತಳಕ ಹುಡುಗರೆಲ್ಲ ಇದಾದ್ರಲ್ಲ, ಅದರಿಂದ ನೆಲೆಸ್ಬಿಟ್ಟು ಈಗ ವ್ಯವಸಾಯ ಒಂದೇ, ಭತ್ತ, ಕಬ್ಬು, ರಾಗಿ ಮತ್ತು ಹೂವಿನ ಗಿಡ ಹಾಕೊಂಡಿದ್ದೀವಿ, ತೆಂಗಿನ ಗಿಡ ಹಾಕಿದ್ದೀವಿ. ತೆಂಗಿನ ಗಿಡ ಎಲ್ಲ ನೀವು ಹಾಕಿದ್ದೆ? ನಿಮ್ಮ ತಂದೆ ಇಲ್ಲ, ನಾನೇ ಹಾಕಿದ್ದೆ ಸರ್. ತಂದೆಯವರ ಹೆಸರೇನು? ತಂದೆ ಹೆಸರು ಪಿ ತಿಮ್ಮೇಗೌಡ. ಎಷ್ಟು ಜನ ಹೆಣ್ಮಕ್ಳು? ನಾವು 5 ಜನ ಸರ್. ನೀವು ಎಷ್ಟು? 4 ನೇವ್ರು ಸರ್. ಓಹೋ, 4 ನೇವ್ರು. ಅಂತೂ 1.5 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳಿತೀರಿ, ಕಬ್ಬು ಬೆಳಿತೀರಿ, ಹೂವಿನ ಕೃಷಿ, ಕಾಕಡ ಬೆಳೀತಾ ಇದ್ದೀರಿ, ತೆಂಗು 100 ಗಿಡಗಳನ್ನ ಹಾಕೊಂಡಿದ್ದೀರಿ, ಪಶುಪಾಲನೆಯನ್ನು ಮಾಡ್ತಿದ್ದೀವಿ. ಎಷ್ಟಿದೆ ರಾಸುಗಳು? ಈಗ ಒಂದು 4 ಇದೆ ಸರ್. 4 ಇದೆ. ಅದಕ್ಕೆ ವ್ಯವಸ್ಥಿತವಾಗಿ ಒಂದು ಕೊಟ್ಟಿಗೆಯನ್ನು ಮಾಡ್ಕೊಂಡಿದ್ದೆ, ಜೋರಾಗಿ ಚೆನ್ನಾಗಿ ಮಾಡಿದೀವಿ ಸರ್. ಅದರಿಂದ ಬಹಳ ಸಂತೋಷ ಆಗುತ್ತೆ. ಈಗ ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ? ಏನು ವಿದ್ಯಾಭ್ಯಾಸ ಇಲ್ಲ ಸರ್, ನನಗೆ ಬರೀ 7th ಪಾಸ್ ಮಾಡ್ಕೊಂಡೆ ಅಷ್ಟೇ, ವಿದ್ಯಾಭ್ಯಾಸ ಇಲ್ಲ. ಆಮೇಲೆ ಏನ್ ಮಾಡಿದ್ರಿ ನೀವು? ಆಮೇಲೆ ಈ ಕುಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೆ, ಗಡಿ ಮನೆಗೆ ಹೋಗೋದು, ಕುಸ್ತಿ ಮಾಡೋದು, ಇವು ಮಾಡ್ಕೊಂಡು ಹೋಗ್ತಿದ್ದೆ. ಇದನ್ನ ಏನಾಗೋಗ್ತು, ಅದು 1-2 2-3 ಅಂತ ಹಿಂಗೆ ಅನುಕೂಲವಾಗಿ ಹೋಗ್ತು. ಇದರಿಂದ ಚಿಕ್ಕಾಬಡೆ, ರಾಯಚೂರು, ಬೆಳಗಾಮ, ಉತ್ತು ಇದ್ರ ಕಡೆಯಿಂದ ಎಲ್ಲ ಬರ್ತಾರೆ. ಅಂದ್ರೆ ಕುಸ್ತಿ ಪೈಲ್ವಾನ್ ಆಗಿದ್ರಿ ನೀವು? ಕುಸ್ತಿ ಪೈಲ್ವಾನ್ ಆಗಿದ್ರೆ. ಎಲ್ಲೆಲ್ಲಿ ಗೆದ್ದಿದ್ದೆ? ಮೈಸೂರಲ್ಲಿ ಮಾಡಿದೆ, ಇಲ್ಲಿ ಬನ್ನೂರಲ್ಲಿ ಮಾಡಿದೆ, ಪಾಲಹಳ್ಳಿಯಲ್ಲಿ ಮಾಡಿದೆ, ಅರಕೇರಿಯಲ್ಲಿ ಮಾಡಿದೆ, ಸುಮಾರು ಕಡೆ ನಾ ಎಲ್ಲೂ ಸೋತಿಲ್ಲ, ಡ್ರಾ ಆಗಿದೆ, ಗೆದ್ದಿದ್ದೀನಿ. ಪೈಲ್ವಾನ್ ಮರಿಗೌಡ್ರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ನಾನು ಮಂಗಳೂರಿಗೆ ಫೋರ್ಡ್ಸ್ಗೆಲ್ಲ ಹೋಗಿದ್ದೆ, ಅಲ್ಲಿ ಪವರ್ ಲಿಫ್ಟ್ ಅಲ್ಲಿ 150 ಕೆಜಿ ಲಿಫ್ಟ್ ಮಾಡಿದ್ದೆ, ಅಲ್ಲಿ ಗೋಲ್ಡ್ ಮೆಡಲ್ ಇದನ್ನು ತಗೊಂಡಿದ್ದೆ, ಅವಾರ್ಡ್ನು ತಗೊಂಡಿದ್ದೆ. ಇಲ್ಲಿ ಮಂಡ್ಯದಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಮಾಡಿದ್ದೆ, ಮೈಸೂರಿನಲ್ಲಿ ರನ್ನಿಂಗ್ ರೇಸ್ ಚಾಮುಂಡಿ ಬೆಟ್ಟದಿಂದ ಹೈದರಾಬಾದಿಗೆ ರನ್ನಿಂಗ್ ಮಾಡಿ ಅದರಲ್ಲೂ ಅವಾರ್ಡ್ ತಗೊಂಡೆ. ಎಲ್ಲ ಕಡೆ ಏನೋ ಆದಮೇಲೆ ಈ ಕೃಷಿ ಇಲಾಖೆ ಇದರಲ್ಲಿ ಮಾಡುವಂಥ ಉದ್ದೇಶದಲ್ಲಿ ಪೇಪರ್ಗೆಲ್ಲ ಹಾಕಿ ನನಗೆ ಒಳ್ಳೊಳ್ಳೆ ಸನ್ಮಾನ ಮಾಡಿದ್ರು. ಮಂಡ್ಯದಲ್ಲಿ ಗಾಂಧಿ ಭವನದಲ್ಲಿ ಸನ್ಮಾನ ಮಾಡಿದ್ರು, ಶ್ರೀರಂಗಪಟ್ಟಣದಲ್ಲಿ ಸನ್ಮಾನ ಮಾಡಿದ್ರು, ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಈ ಅರಣ್ಯ ಇಲಾಖೆಗೆ ಮತ್ತೆ ಯಾವ ವಯಸ್ಸಿನಲ್ಲಿ ಸೇರಿದ್ರಿ ನೀವು? ನಾನು 21ಕ್ಕೆ ಸೇರ್ಕೊಂಡ್ಬಿಟ್ಟೆ ಸರ್. ಏನಿತ್ತು ಅಲ್ಲಿ ನಿಮ್ಮ ಕೆಲಸ? ಎಲ್ಲಿ ಕೆಲಸ ಮಾಡಿ? ಫೀಲ್ಡ್ ವರ್ಕ್ ಸರ್, ಫೀಲ್ಡ್ ವರ್ಕು. ಫೀಲ್ಡ್ ವರ್ಕ್ ಅಂದರೆ ಯಾರ ಮರ ಕಡಿತಾರ, ಮಳ್ಳೆ ಎತ್ತಾರ, ಪ್ರಾಣಿಗಳು ಹೊಡಿತಾರ, ಇದರಲ್ಲಿ ಒಳ್ಳೆ ಹೆಸರು ಮಾಡಿದ್ದೀನಿ ಸರ್ ಇದರಲ್ಲಿ. ಎಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ? ನಾನು 36 ವರ್ಷ ಸೇವೆ ಸಲ್ಲಿಸ್ತೀನಿ ಸರ್. ಎಲ್ಲ ಗೆಂಡೆ ವಸಳ್ಳಿ? ಗೆಂಡೆ ವಸಳ್ಳಿ. ಅವೇನಾರು ಹೋದ್ರೆ 2-3 ತಿಂಗಳು ಆ ಕಡೆ ಈ ಕಡೆ ಹಾಕೊಳ್ಳೋರು, ಡೆಪ್ರೇಷನ್ ಮಾಡಿ ಆ ಕಡೆ ಈ ಕಡೆ ಹಾಕೋರು. ಬಾಕಿದೆಲ್ಲ ಗೆಂಡೆ ವಸಳ್ಳಿಯಲ್ಲಿ ಮಾಡಿದೆ ಸರ್. ಪಕ್ಷಿಧಾಮದಲ್ಲೂ ಮಾಡಿದ್ದೀನಿ. ಅಲ್ಲಿ ಏನಿತ್ತು ನಿಮ್ಮ ಕರ್ತವ್ಯಗಳು? ಏನಿರ್ತಿತ್ತು? ಏನಿರ್ತಿತ್ತು ಅಂತಂದ್ರೆ ಮಾಮೂಲಿ ಬರೋರು ಸಾಹೇಬರುಗಳು ನೋಡೋರು ಗಿಡ ಯಾವುದು ಕಡಿದಂಗೆ, ಮತ್ತೆ ಗಿಡ ನೆಡ್ಸೋದು, ಮತ್ತೆ ಫೀಲ್ಡ್ನಲ್ಲಿ ಏನಾರ ತೊಂದರೆ ಆಗದಂತೆ, ಅನಿಮುನ್ಸ್ಗಳು ಯಾವ ಒಡಿದಂತೆ, ಅವೆಲ್ಲ ಜಾಗ್ರತೆಯಾಗಿ ನೋಡ್ಕೋಬೇಕಾಗಿತ್ತು. ತುಂಬಾ ಪ್ರೀತಿಯಿಂದ ಪ್ರೀತಿಯಿಂದ ಮಾಡಿ ಅವಾಗ ಸರಿಯಾಗಿ ಎನಿಸ್ಕೊಂಡ್ಬಿಟ್ಟಿದ್ದೀನಿ ಸರ್. ಸರಿಗಳಿಗೂ ಒಂಥರ ಖುಷಿ ಖುಷಿ ಖುಷಿ ಸರ್. ಹಂಗೆಲ್ಲ ಮಾಡಿ ಈಗ ಕೃಷಿ ವಿಷಯಕ್ಕೆ ಬರೋಣ. ಈಗ 1.5 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳಿತೀನಿ ಅಂತ. ಹೌದು ಸರ್. ಹೇಳಿ, ಯಾವುದು ತಳಿ, ಎಷ್ಟು ಇಳುವರಿ ಬಂತು, ಹೇಗೆ ನಿರ್ವಹಣೆ ಮಾಡ್ತೀರಿ ಸರ್? ಮೀನಾಕ್ಷಿ ಹಾಕಿದೆ, 1 ಎಕರೆಗೆ ಇಲ್ಲಾಂದ್ರೆ 42 ಮೂಟೆ ಭತ್ತ ಆಗಿದೆ ಸರ್. ಅಲ್ಲಿಗೆ ಬೈವಲಿಯ ದೊಡ್ಡ ಮುಟ್ಟಲ್ಲಿ ಈಗಲೂ ಒಂದು ಎಕರೆ ಇದೆ. ಇದರಲ್ಲೂ ಭತ್ತ ಸಣ್ಣ ಭತ್ತನೇ ಹಾಕಿದ್ದೀನಿ. ಇದರಲ್ಲೂ ಇಲ್ಲ ಅಂದ್ರೂ 40 ಮೂಟೆ ಆಗಿ ಆಯ್ತದೆ ಸರ್. ಮತ್ತೆ ಬಾಕಿದೆಲ್ಲ ಇದು ಮಾಡಿದ್ದೀನಿ ಸರ್, ಕಾಕಡ ಹಾಕೊಂಡಿದ್ದೀನಿ, ತೆಂಗಿನ ಮರ ಹಾಕೊಂಡಿದ್ದೀನಿ. ಈ ತೆಂಗಿನ ಮರ ಇರೋದ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ. ಏನಾದ್ರು ತೆಂಗಿನ ಮರ ಇಲ್ಲವರು ಫೀಡ್ ಆಗಿದ್ರೆ ಇನ್ನೂ ಭತ್ತ ಚೆನ್ನಾಗಿ ಬೆಳೋದು. ಕೊಟ್ಟಿಗೆ ಗೊಬ್ಬರ ಹೊಡಿಸ್ತೀನಿ ಸರ್, ನಾನು ಹೆಚ್ಚಿಗೆ ಮೀನು ಹಾಕ್ಸಲ್ಲ, ಕೊಟ್ಟಿಗೆ ಗೊಬ್ಬರ. ಈಗ ನಿಮ್ಮ ತಂದೆ ಏನು ಬೆಳೀತಾ ಇದ್ರು? ಅವರು ಎಳ್ಸೇನ ಸರ್, ಅವರು ಎಳ್ಸೇನೆ. ಅವರು ಏನೆಲ್ಲ ಬೆಳೆ ಬೆಳೀತಾ ಇದ್ರು? ಅವರು ಬೆಳೆ ಅಂದರೆ ತರಕಾರಿ ಹಾಕಿಸ್ತಾ ಇದ್ರು, ತೊಂಬಟ್ಟೆ ಹಾಕಿಸ್ತಾ ಇದ್ರು, ದಪ್ಪೆಣಸಿ ಗಿಡ ಹಾಕ್ತಾ ಇದ್ರು, ಸಣ್ಣ ಮೆಣಸಿನ್ಕಾಯಿ ಹಾಕ್ತಾ ಇದ್ರು, ಹೀರೆ ಬದನೆ ಇಂಥವೆಲ್ಲನೇ ಶೇಖರಣೆ ಮಾಡ್ತಾರೆ. ಕೃಷಿ ಕೆಲಸ ಎಲ್ಲ ನೋಡಿ ನಿಮ್ಮ ತಂದೆಯಿಂದ ಕಲ್ತು ಬಿಟ್ಟಿದ್ದೀನಿ ಸರ್. ಯಾವುದು ಬರೀಕಿಲ್ಲ ಅನ್ನೋ ಮಾತೇ ಇಲ್ಲ ಸರ್. ನೀವೊಂದು ಯಾವುದು ಇದ್ರೂ ಆಡ್ತೀರಿ ಸರ್. ಇವತ್ತು ಕಬ್ಬು ಕೂಪರ್ ಹೊಡೆಯೋದು, ಉಳೋದು, ಮೊಟ್ಟ ಹೊಡೆಯೋದು, ಪ್ರತಿಯೊಂದು ಮಾಡ್ತೀನಿ ಸರ್. ಏನೆಲ್ಲ ಯಂತ್ರಗಳನ್ನ ನೀವು ಬಳಕೆ ಮಾಡ್ತೀರಿ? ಏನು ಏನು ಯಂತ್ರ ಮಾಡ್ತೀರಿ ಸರ್? ನೇಗ್ಲು ಮತ್ತೆ ಗುದ್ಲಿ ಗುಳ ಟ್ರಾಕ್ಟ್ರು ಏನು ತಗೊಂಡಿಲ್ಲ ಸರ್ ನಾನು. ಆದ್ರೂ ಈಗ ತರಬೇಕು ಅಂತ ಮಾಡಿದ್ದೀನಿ ಒಂದು ಟಿಲ್ಲರು, ಒಂದು ಮಿನಿ ಟ್ರಾಕ್ಟರ್ ಮಾಡ್ಕೋಬೇಕು ಅಂತಿದ್ದೀನಿ, ನೋಡೋಣ ಸರ್. ಈಗ ಭತ್ತದ ಕೃಷಿ ಬಗ್ಗೆ ಒಂದಿಷ್ಟು ಮಾತಾಡೋಣ. ನೋಡಿ ಸರ್, ವರ್ಷದಲ್ಲಿ ಎರಡು ಬೆಳೆ ತೆಗಿತೀವಿ? ಎರಡು ಬೆಳೆ ತೆಗಿತೀವಿ ಸರ್. ಅದಕ್ಕೆ ಹೇಗೆ ಭೂಮಿ ಸಿದ್ಧತೆ ಮಾಡ್ಕೋತೀರಿ? ಸಸಿ ಮಡಿ ಮಾಡ್ಕೊಳ್ಳೋದು ಹೇಗೆ? ಮತ್ತೆ ಯಾವ ಥರ ಈ ಸಾವಯವ ಗೊಬ್ಬರಗಳನ್ನು ಸೇರಿಸ್ತೀರಿ? ಯಾವ ಥರ ಯೋಜನೆ ಮಾಡ್ತೀರಿ ಹೇಳಿ. ಇದು ಏನಾಗಿದೆ ಸರ್ ಅಂದರೆ, ನಾವು ಹಾಗೆ ಬೊಟ್ಲಾಗ್ತೀವಲ್ಲ ಸರ್, ಬತ್ತುಟ್ಲು ಶುದ್ಧತೆ ಮಾಡ್ಕೋಬೇಕು. ಅದು ಚೆಂದಾಗಿ ಸ್ವಚ್ಛವಾಗಿ ಮಾಡ್ಕೊಂಡು ಅದಕ್ಕೆ ಕ್ಲೀನಾಗಿ ಕಳೆ ಪಳೆ ಬರ್ದಂಗೆ ಮಾಡಿ ಅದಕ್ಕೆ ಭತ್ತ ಒಳ್ಳೆ ಭತ್ತ ತಗೊಂಬಂದು ಅದಕ್ಕೆ ಹಾಕಿ ಆಮೇಲೆ ನಮ್ಮ ಕಳೆ ಬರ್ದಂಗೆ ಔಷಧಿ ಹೊಡೆದು ಇವೆಲ್ಲ ಮಾಡ್ತೀವಿ. ಬೀಜೋಪಚಾರ ಮಾಡ್ತೀವಿ? ಬೀಜೋಪಚಾರ ಮಾಡಿ ಅದೆಲ್ಲ ಮಾಡಿ ಆಮೇಲೆ ಉಪ್ಪಿನಲ್ಲಿ ಅದನ್ನ ಇದು ತೊಳೆದು ಒಟ್ಲ ಹಾಕಿದ್ರೆ ಭತ್ತಕ್ಕೆ ಸ್ವಚ್ಛವಾಗಿ ಬರ್ತದೆ, ಆಮೇಲೆ ಕಳೆ ಪಳೆ ಬರಲ್ಲ. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ಗದ್ದೆಗಳೆಲ್ಲನೆ ಪೈರು ಬರೋ ಗಂಟೆಲ್ಲ ಕ್ಲೀನಾಗಿ ಉತ್ಕೊಂಡು ಕಳೆ ಪಳೆ ಏನು ಇಲ್ದಂಗೆ ಅಚ್ಚುಕಟ್ಟಾಗಿ ಮಡಿಕೊಳ್ತೀವಿ. ಅವತ್ತಿಗೆ ಏನು ಮಾಡ್ತೀವಿ, ನೀರು ಕಟ್ಕೊಳ್ತೀವಿ. ಒಂದು 8 ದಿವಸ ಕೊಳ್ತದಕ್ಕೆ ತೇವ್ರಿಗಳೆಲ್ಲ ಕಟ್ಟಿ ಅಚ್ಚುಕಟ್ಟಾಗಿ ನೀರು ನಿಲ್ವಾಗಿ ಮಾಡಿ ಅದಕ್ಕೆಲ್ಲ ಮೊಟ್ಟೆ ಹೊಡಿಸಿ ಅಳವೆ ಹೊಡಿಸಿ ನಾಟಿ ನಡೆಸ್ತೀವಿ. ಅದಕ್ಕೆ ನೋಡ್ತೀವಿ, ನಾಟಿಲಿ ಹಾಕೋದಿಲ್ಲ ತಿಂಡಿನ ನಾವು. ತಿಂಡಿ ಅಂದರೆ ಗೊಬ್ಬರ? ಗೊಬ್ಬರ ಹಾಕಲ್ಲ, ಮೀನೂರು ಹಾಕಲ್ಲ ನಾಟಿಲಿ. ಈ ಗೊಬ್ಬರನೇ ಹೊಡೆದಿರ್ತೀವಲ್ಲ ಸರ್, ಒಂದು ಎಕರೆಗೆ ಇಲ್ಲ ಅಂದ್ರೆ ಒಂದು 15 ಗಾಡಿ 20 ಗಾಡಿ ಕೊಟ್ಟಿಗೆ ಗೊಬ್ಬರ ಹೊಡೆದಿರ್ತೀವಿ. ಬರ್ತೀವಿ, ಬರಲ್ಗು ನಮ್ಮ ಗೊಬ್ಬರ ಇದೆ ನಮ್ಮ ಹತ್ರನೇ, ಹೊಡಿತಾ ಇರ್ತೀನಿ. ಹೊಡೆದ್ಬಿಟ್ಟು ಏನು ಮಾಡ್ತೀವಿ, ಅವತ್ತಿಗೆ ನಾಟಿಗೆ ಹಾಕಲ್ಲ, ಆಮೇಲೆ ಹಾಕ್ತೀನಿ. ಯಾವುದು ಒಂದು ಸ್ವಲ್ಪ ಪೊಟಾಸು ಮತ್ತು 10-26 ಇದನ್ನು ಉಪಯೋಗಿಸ್ತೀನಿ. ಅಷ್ಟಕ್ಕೆ ಲಾಸ್ಟ್ ಒಂದೇ ದಪ್ಪ ಹಾಕೋದು ತಿಂಡಿನ, ಬಾಕಿದ್ದೆಲ್ಲ ಕೊಟ್ಟಿಗೆ ಗೊಬ್ಬರಲ್ಲೇ ವ್ಯವಸ್ಥೆ ಆಯ್ತದೆ, ಬೆಳೆನೂ ಚೆನ್ನಾಗಿ ಬರ್ತದೆ. ಎಷ್ಟು ಇಳುವರಿ ಬಂದಿತ್ತು? 40 ಮೂಟೆ ಬಂದಿತ್ತು ಒಂದು ಎಕರೆಗೆ. ಒಂದು ಎಕರೆಗೆ 40 ಮೂಟೆ ಪರವಾಗಿಲ್ಲ ಅನ್ಸುತ್ತೆ? ಹೌದು ಸರ್, ಹೌದು ಸರ್. ಮಾಡೋದಕ್ಕೆ ವರ್ಷದಲ್ಲಿ ಎರಡು ಬೆಳೆ ತೆಗಿತೀವಿ? ಎರಡು ಬೆಳೆ. ಈ ಮಧ್ಯೆ ಮತ್ತೆ ತರಕಾರಿ ಎಲ್ಲಿ ಬೆಳಿತೀರಿ? ತರಕಾರಿ ಪಕ್ಕದಲ್ಲಿ ಅಲ್ಲೊಂದು ಎಕರೆ ಹೊಲ ಇದೆ ಸರ್. ಒಂದು ಎಕರೆಗೆ ಟೊಮಾಟಿ ಹಾಕ್ತೀನಿ, ಇಲ್ಲಾಂದ್ರೆ ಮೆಣಸಿ ಹಾಕ್ತೀನಿ, ಇಲ್ಲ ಅಂತ ಅಂದ್ರೆ ಬೇರೆದು ಇನ್ಯಾವುದು. ಈ ಕೋತಿ ಕಾಡ್ತಿಂದ ಬೇರೆದು ಬೆಳಿಕ್ಕಾಗಲ್ಲ, ಕೋತಿ ಸಿಕ್ಕಾಬಿಟ್ಟೆ, ಅದರಿಂದ ಮುಸುಕಿನ ಜೋಳ ಹಾಕ್ತೀವಿ. ಇವೆಲ್ಲ ಹಾಕಿ ನಮ್ಮ ದನಗಳಿಗೆ ಶೇಖರಣೆ ಏನು ಬೇಕು ಮೇವು, ಆ ಮೇವೆಲ್ಲ ಹಾಕೊಂಡಿದ್ದೀನಿ. ಹಾಕೊಂಡಿದ್ದೀವಿ ಮೇವು ಬೆಳೆ ಎಲ್ಲ ಹಾಕೊಂಡು, ಹುಳಿ ಹಾಕೊಂಡಿದ್ದೀನಿ, ಜೋಳ ಹಾಕ್ಸಿದ್ದೀನಿ, ತಣ್ಣಿ ಹಾಕ್ಸಿದ್ದೀನಿ, ರಾಗಿ ಚೆಲ್ಸಿದ್ದೀನಿ ಅದರೊಳಗಡೆ. ಎನಿ ಒಂದು ಎಲ್ಲನೂ ಮಾಡಿ ಹೊಟ್ಲು ಹಾಕೊಂಡಿದ್ದೀನಿ. ಒಂದು ಅರ್ಧ ಎಕರೆ ಹುಳಿ ಚೆಲ್ಸಿದ್ದೀನಿ. ಈಗೇನಿಲ್ಲ, ಈ ಸತ್ತು ಇದಾದ ಮೇಲೆ ಈ ಕೋತಿ ಕಾಡ್ತಿಂದ ಹಾಕೊಂಡಂಗ್ರೆ ತರಕಾರಿ ಹಾಕುವೆ. ತರಕಾರಿ ಹಾಕೋದ್ರಲ್ಲಿ ಎಕ್ಸ್ಪೋರ್ಟಾಗಿ ತರಕಾರಿ ಬೆಳೆದು ಸರ್ ನಾನು. ಹೌದಾ? ಎಕ್ಸ್ಪೋರ್ಟಾಗಿ ಬೆಳೀತಿದ್ದೆ ಸರ್. ಸಿಕ್ಕಾಬಟ್ಟೆ ಟೇಬಲ್ ಹಾಕೊಂಡು 90 ಎಣ್ಣೆ ಕೊಯ್ಬೇಕಾಗಿತ್ತು, ಹಂಗೆ ಬೆಳೆದಿದ್ದೆ. ಆ ರೀತಿಲಿ ಎಲ್ಲ ಬೆಳೆದಿದ್ದೀನಿ. ಅಂದ್ರೆ ಒಂಥರ ಸಾಹಸ? ಹಾ, ಸಾಹಸ, ಸಾಹಸ, ಸಾಹಸ. ಏನಿದ್ರು ಮಾಡ್ತೀನಿ ಇನ್ನು ಒಂದು ತಾಕತ್ತು. ತಾಕತ್ತು ಅದರಿಂದ ಅಲ್ಲಿ ಕುಸ್ತಿ ಆದ್ರೂ ಸರಿ, ಏನಾದ್ರೂ ಸರಿ, ಕುಸ್ತಿ ಆದ್ರೂ ನನಗೆ ನೈಟು ಆಗಲು ಭಯ ಭೀತಿ ಏನೋದಿಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬಲ್ಲೆ, ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಹಿಡಿಬಲ್ಲೆ. ಅದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಸಹ ನಾನು ಹರಸಾಹಸ ಮಾಡಿದ್ದೀನಿ. ಅಂತ ಸಾಹಸ ಮಾಡಿ ಜನಗಳು ಡಿ ಎಫ್ ತಳಿಂದ ಎಸ್ ಎಫ್ ತಳಿಂದ ಬೆನ್ ತರ್ಸ್ಕೊಂಡಿದ್ದೀನಿ. ಆ ಥರದ ಏನಾದ್ರು ಒಂದು ಅನುಭವ? ಅನುಭವ ಗಂಧ ಕುಯ್ಯೋರು, ಮತ್ತೆ ಮೀನ್ ಬೇಟೆ ಆಡೋರು, ಪಕ್ಷಿ ಹೊಡೆಯೋರು, ಮರ ಕುಯ್ಯೋರು, ಇವರೆಲ್ಲ ಹಿಡಿದು ಒಳ್ಳೆ ಇತ್ತಕೊಂಡಿ 1 ಗಂಟೆ 2 ಗಂಟೆ ರಾತ್ರಲ್ಲೆಲ್ಲ ಹಿಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಬಾವಲಿ ಹೊಡೆಯೋರು, ಬಾವಲಿ ಹೊಡೆಯೋರು ಇಬ್ಬನ 2 ಗಂಟೆ ರಾತ್ರಲ್ಲಿ ಹೋಗಿ ಹಿಡಿದು ಅವ್ನು ಮುಚ್ಚಕ ಬಂದ್ರು, ಅವ್ರನ್ನ ಬಿಡದಂತ ಅಟ್ಯಾಕ್ ಮಾಡಿ ತಗೊಂಬಂದು ನಿಲ್ಲಿಸಿ ಕೇಸ್ ಹಾಕ್ಸಿದ್ದೀನಿ. ಇವೆಲ್ಲ ಮಾಡಿದ್ದೀನಿ ಸರ್. ಅರಣ್ಯ ಸಂರಕ್ಷಣೆ ಮಾಡಿದ್ದೀನಿ. ಒಂಥರ ತೃಪ್ತಿ ನಿಮಗೆ? ತೃಪ್ತಿ ಇದೆ. ಈಗಲೂ ನಮಗೆ ಮನಸ್ಸು ಅತ್ತೆಗೇ ಇಲ್ಲೀಗ. ನಮ್ಗೆ ಬೇಕಾದ ಮನಸ್ಸು ಏನಾರು ನಾನು ಸಟ್ಗೆದ ಆಯ್ತು, ನಾನು ಎದ್ದು ಹೊಟ್ಟೈತೀನಿ, ಒಂದು ರೌಂಡ್ ಹಾಕೊಂಬರ್ತೀನಿ. ಡಿಪಾರ್ಟ್ಮೆಂಟಲ್ಲಿ ಯಾಕೆ ಬರಲಿಲ್ಲ ಅವೆಲ್ಲ ನಾನು ಕೇಳಲ್ಲ. ಆದರೂ ನನ್ನ ಮನಸ್ಸಿಗೆ ಹಿಡಿಬೇಕು ಅನ್ನ ತಿನ್ನಿದ್ದೀನಿ ಸರ್. ಅಲ್ಲಿ ಅನ್ನ ತಿನ್ನೋದ್ರಿಂದ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಆ ತಾಯಿನೇ ಕಾರಣ, ವನದೇವತೆನೇ ಕಾರಣ. ಅದರಿಂದ ಇದರಲ್ಲಿ ಭಾಳ ಉತ್ಸಿತ್ವ ಮಾಡಿದ್ದೀನಿ ಸರ್. ತರಕಾರಿ ಬೆಳೆಗಳನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಅದು ನಿಮಗೆ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಯೋಚನೆ ಚೆನ್ನಾಗೇನೋ ಬೆಳೀತಾ ಇದ್ರಿ, ಹೆಂಗ್ ಮಾರ್ತಾ ಇದ್ರಿ, ಎಲ್ಲಿ ಮಾರ್ತಾ ಇದ್ರಿ? ಮೈಸೂರು ಮಾರ್ಕೆಟ್ಗೆ ಹಾಕ್ತಿದ್ದು, ಮತ್ತೆ ಮಂಡ್ಯಕ್ಕೆ ಹಾಕ್ತಿದ್ದೆ, ಆಮೇಲೆ ಚನ್ನಪಟ್ಟಣ ರಾಮನಗರ ರಾಮನಗರಕ್ಕೂ ಹಾಕ್ತಾ ಇದ್ದೆ. ಮೂರು ಬಿಡ್ರಿ ಎಲ್ಲಿಗೂ ಕಳಿಸ್ತಿರಲಿಲ್ಲ ಸರ್. ಒಳ್ಳೆ ಸಂಪಾದನೆ ಮಾಡಿದೀನಿ ಸರ್. ಒಂದು ಎರಡು ದಪ್ಪ ಡೌನ್ ಆಯ್ತು, ಒಂದು ಮೂರು ಸತಿ ಎತ್ಕೊಳ್ತು. ಇಲ್ಲೇ ಇದು ಇದ್ರ ಪಕ್ಕಕ್ಕೆ ಹಾಕಿದೆ, ಒಂದು 4 ಲಕ್ಷ ಆಗಿತ್ತು. 1 ಲಕ್ಷ ಖರ್ಚು ಮಾಡಿದ್ದೆ, 4 ಲಕ್ಷ ಆಗಿತ್ತು. ಆ ಹೊಲಕ್ಕೆ ಒಂದು ಸತಿ ಹಾಕಿದೆ, ಅಲ್ಲೊಂದು 5 ಲಕ್ಷ ಆಗಿತ್ತು. ಒಂದೆರಡು ದಪ್ಪ ಕೈ ಕೊಟ್ಬಿಡ್ತು, 1 ಲಕ್ಷನೇ ಗೆದ್ಕೊಬಿಡ್ತು. ಕೈ ಕೊಡ್ತು ಅಂದ್ರೆ ಏನು ರೇಟ್ ಬರಲಿಲ್ಲ, ರೇಟ್ ಸಿಕ್ಲಿಲ್ಲ ಅಂದ್ರೆ ಅದೊಂಚೂರು ಯೋಜನೆ ಇಟ್ಕೊಂಡು ಮಾಡಬೇಕಾಗಿತ್ತು. ಯಾವ ಟೈಮ್ಗೆ ಹಾಕ್ರಿ, ಎರಡು ರೇಟ್ ಸಿಗುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಲಿಲ್ಲ, ಹಾಕ್ಬಿಟ್ಟೆ. ಅದರಿಂದ ನಮಗೆ ಇನ್ನೊಂದು ಟೈಮಲ್ಲಿ ಏನಪ್ಪ ಅಂತಂದರೆ, ನಮಗೆ ಯಾವ ಟೈಮಲ್ಲಿ ಅನುಕೂಲ ಅಂತಂದರೆ ಜೂನ್ ಒಳಗಡೆ ಸಿಕ್ಬೇಕು ಹಣ್ಣು, ಆಗ ಒಳ್ಳೆ ರೇಟ್ ಸಿಗುತ್ತೆ. ಬಾಕಿ ಟೈಮಲ್ಲಿ ಡೌನ್ ಆಗ್ಬಿಡುತ್ತೆ, ಉಗಾದಿ ಟೈಮಲ್ಲೂ ಸಿಗುತ್ತೆ. ಈಗಲೂ ತರಕಾರಿ ಅಂತ ಬೆಳಿತೀವಿ ವರ್ಷಕ್ಕೊಂದು ತರಕಾರಿ ಯಾಕೆ ಹಾಕ್ತೀವಿ ಸರ್. ಈಗಾಗಲೇ ತಂತಿಗಳ ಎಲ್ಲ ಇದೆ ನನ್ನ ಹತ್ರ, ಎರಡು ಕ್ವಿಂಟಲು ತಂತಿ ಐತೆ. ಗಳಗಳಿಂದ 3-4 ಟನ್ ಗಳಗಳಿವೆ, ಹಾಕ್ತೀನಿ ಸರ್, ಮಾಡ್ತೀವಿ. ತೆಂಗು ಎಷ್ಟು ಮರಗಳಿದೆ? ಫಲ ಕೊಡೋ ಒಂದು 50 ಇದೆ ಸರ್. ಏನು ಫಲ ಅಂದ್ರೆ ಎಷ್ಟು ಬರುತ್ತೆ ಅನ್ನೋ ಇದರಲ್ಲಿ ಸರ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಲ್ಲ, ಮರ ಕಾಯ್ಬಿಟ್ಟಿರೋದು ನಾವು ತಿಳಿಸೋದೇ ಇಲ್ಲ. ಸರಾಸರಿ ಅಂದ್ರೆ ಒಂದು 6 ತಿಂಗಳಿಗೆ ಒಂದು 500 ಕಾಯಿ ಬೀಳ್ತದೆ ಸರ್. ಎಷ್ಟು ಮರದಿಂದ ಒಟ್ಟು ಎಲ್ಲ ಒಲ್ಲಿ ಎಲ್ಲಾರ್ದ್ರಲ್ಲ ಒಂದು ಮರಕ್ಕೆ 100-300 ಸಿಗುತ್ತೆ ವರ್ಷದಲ್ಲಿ. ವರ್ಷದಲ್ಲಿ 50 ಮರದಲ್ಲಿ. ಅದಕ್ಕೆಲ್ಲ ಹೆಂಗೆ ನಿರ್ವಹಣೆ? ಗೊಬ್ಬರ ಮತ್ತೆ ಇದು ಸಾಂಬಾರ್ ಉಪ್ಪು, ಹಿಂಡಿ ಮತ್ತೆ ಮಿನೂರು. ತೆಂಗಿನ ಗಿಡಕ್ಕೆ ಹಿಂಡಿನೂ ಹಾಕ್ತೀರಾ? ಮತ್ತೆ ಹಿಂಡಿ ಹಾಕ್ಬೇಕು ಸರ್, ಇಳುವರಿ ಸಿಗುತ್ತೆ. ಯಾವ ಹಿಂಡಿ ಅದು? ಅದು ಉಚ್ಚಳ್ಳಿ ಹಿಂಡಿ ಬರ್ತದೆ, ಉಚ್ಚಳ್ಳಿ ಹಿಂಡಿ ಬರುತ್ತೆ, ಬೇವಿನ ಹಿಂಡಿ ಬರುತ್ತೆ. ಇವೆಲ್ಲ ಮಿಕ್ಸಿಂಗ್ ಮಾಡ್ಕೋಬೇಕು. ಮಿಕ್ಸಿಂಗ್ ಮಾಡ್ಕೊಂಡು ಸೊಪ್ಪು, ಈ ಯಕ್ಕಿ ಸೊಪ್ಪು ಮತ್ತೆ ಹಸಿರನ್ನ ಒಗ್ಗಿನಿ ಅಂಬು, ಹಸಿರು ಎಲೆ ಸೊಪ್ಪು, ಅವೆಲ್ಲ ಕಟ್ ಮಾಡಿ ಗುಂಡಿ ಸುತ್ತ ವೈಯಿಂಗ್ ಮಾಡಿಸಿ ಅದರೊಳಗಡೆ ಹಾಕಿ ಅದನ್ನು ಹಿಂಡಿ ಅಡಿಕೆ ಹಾಕಿ ಅದರ ಮೇಲೆ ಸೊಪ್ಪು ಹಾಕಿ ಅದರ ಮೇಲೆ ಸಾಂಬಾರು ಉಪ್ಪು ಮತ್ತು ಮೀನೂರು ಎಲ್ಲ ಹಾಕಿ ಬಿಟ್ಬಿಡೋದು, ನೀರು ಬಿಡೋದು. ನೀರಿನ ವ್ಯವಸ್ಥೆ ಹೆಂಗೆ? ಬೋರಲ್ ಐತಲ್ಲ ಸರ್, ಬೋರಲ್ ಐತೆ, ಅದಕ್ಕೆ ಒಂದು ಲೈನ್ ಮಾಡಿರ್ತೀನಿ, ಆ ಲೈನ್ ಪ್ರಕಾರ ಪೈಪಲ್ಲಿ ಬಿಡಿಸ್ತೀನಿ. ಬೋರ್ವೆಲ್ಲ ಕಾಲುವೆ ನೀರೇನಿಲ್ಲ. ಅದಕ್ಕೆ ನಮ್ಗೆ ಅಡುಗೆ ಮಾಡಲ್ಲ ಸರ್ ಕಾಲುವೆ, ನಮಗೆ ಬೋರ್ ನೀರೇ ಬೇಜಾನಿದೆ. ಅದು ಬೋರ್ ನೀರೆಲ್ಲ ಕಾಲುವೆ ನೀರೆಲ್ಲ ಹಳ್ಳಿಕೆ ಬಿಟ್ಬಿಡ್ತೀವಿ. ಎಷ್ಟು ಬೋರ್ ಇದೆ? ಒಂದೇ ಬೋರು ಸರ್, ಅದು ಓಪನ್ ಆಗಿ ಸುರಿಯುತ್ತೆ, ಸಾಕಷ್ಟು ನೀರು ಸಿಗುತ್ತೆ. ಸಿಗುತ್ತೆ ಸರ್. ಹಾಗಾದ್ರೆ ಭತ್ತ ಜೊತೆಗೆ ಹೂವಿನ ಕೃಷಿ, ಕಾಕಡ ಕನಕಾಂಬರ ಎಷ್ಟು ವರ್ಷದ ಗಿಡಗಳು ಸರ್? ಇದು ನನಗೆ 30 ವರ್ಷದ ಅನುಭವ. ಯಾವ್ದು ಹೇಳಿ? ಹೇಗೆ ನಿಮ್ ತಂದೆ ಮಾಡ್ತಿದ್ರು? ನಮ್ ತಂದೆಯವ್ರು ಮಾಡ್ತಿರಲ್ಲ, ನಮ್ ತಂದೆಯವರು ವಸತ್ ಕಾಲ ಆಗ್ಬಿಟ್ಟು ನಾವು ಮಾಡಕ್ ಶುರು ಮಾಡಿ ಈ ಏರಿಯಕ್ಕೆ ಮೊದಲನೇ ಹೂವು ನಮ್ದೆ ಕಾಕಡ. ಎಲ್ಲಿಂದ ತಂದ್ರಿ ಆ ಕಾಲಕ್ಕೆ? ಆ ಕಾಲದಲ್ಲಿ ಎಲ್ಲಿಂದ? ಪಾಲಳ್ಳಿಂದ ತಂದಿದ್ದೆ, ಪಾಲಳ್ಳಿಂದ ತಂದು ಅವೆಲ್ಲ ಶೇಖರಣೆ ಮಾಡಿ ಎಲ್ಲ ಮಾಡಿದೆ. ಎಲ್ಲಿ ಸಿಕ್ಕುತ್ತೆ? ನಿನ್ ದನ ರೆಡಿ ಮಾಡಕ್ ಹೋಗ್ತಿದ್ನಲ್ಲ ಸರ್, ದನಗಳು ಮೂಳೆಗಳು ಮುರಿದೋದವು, ಜೈಂಟ್ ಬಿಟ್ಟೋದವು ಇಂಥವಕ್ಕೆ. ಆಗ ಹೋದಾಗ ಅಲ್ಲಿ ಕಂಡಾಗ ಎತ್ಕೊಬರುವೆ. ಸುಮಾರು ಎಷ್ಟು ಸಿಗುತ್ತೆ ನಿಮಗೆ ಇಳುವರಿ ಸರ್? ರೇಟ್ ಒಂದು ಇದ್ದು ಬಿಟ್ರೆ ಸರ್, 10 ಕುಂಟೆ ಹೂ ಇದ್ದು ಬಿಟ್ರೆ ಸರ್, 2 ಎಕರೆ ಗದ್ದೆ ಇದ್ದಂಗೆ ಸರ್. ಅದು 2 ಎಕರೆ ಫಸಲು ಬೆಳೆ 10 ಕುಂಟೆ ಹೂವಲ್ಲಿ ರೇಟ್ ಇದ್ದು ಬಿಟ್ರೆ ನೋಡಿ, ಈಗ 1,100-1,300 ಹೋಯ್ತು ಕಾಕಡ. ಹಂಗೇನಾರ ಒಂದು 15 ಸಹ ಸಿಕ್ಬಿಟ್ರೆ ಸರ್, 2 ಎಕರೆ ಗೇಯ್ಬೇಕು ಸರ್ ಅಷ್ಟು. ಈಗ ಕನಕಾಂಬರ ಕಾಕಡ, ಕಾಕಡ ಎಷ್ಟಿದೆ, ಕನಕಾಂಬರ ಎಷ್ಟಿದೆ? ಈಗ ಎಷ್ಟಿದೆಯೋ ಗೊತ್ತಿಲ್ಲ ಸರ್. ಒಂದು ಗಿಡಗಳೆಷ್ಟಿದೆ? ಗಿಡ ಒಂದು 500 ಗಿಡ ಇದೆ ಸರ್. ಎರಡು ಸೇರಿ ಇಲ್ಲ ಸರ್, ಕನಕಾಂಬರ ಅಲ್ಲ ಕಾಕಡ. ಕನಕಾಂಬರ ಒಂದು 3,000 ಗಿಡ ಹಾಕಿದ್ದೀವಿ. 3,000 ಗಿಡ ಹಾಕಿದ್ದೀವಿ. ಈ ಅವುಗಳಿಗೆಲ್ಲ ಹೆಂಗೆ ನಿರ್ವಹಣೆ, ವಾರ್ಷಿಕ ನಿರ್ವಹಣೆ? ವಾರ್ಷಿಕ ನಿರ್ವಹಣೆ ಟೈಮಿಗೆ ನೀರು ಹಾಕ್ಬೇಕು, ಟೈಮಿಗೆ ತಿಂಡಿ ಕಟ್ಟಬೇಕು, ಅದಕ್ಕೆ ಎದಕ್ಬೇಕು, ಕಳೆ ಬರದಂಗೆ ನೋಡ್ಕೊಂಡು ಅದಕ್ಕೆ ಔಷಧಿ ಫೇರ್ ಮಾಡ್ಕೋಬೇಕು. ಗುಂಗುರು ಬರಬೇಡ, ಅದು ಗುಂಗುರು ಬಂದ್ಬಿಡ್ತದೆ. ಚೊಟ್ಟು ಬಂದ್ಬಿಟ್ಟಾಗ ಹೂ ಬಿಡಲ್ಲ, ಅದು ಗೊಂಡೆ ಅಳ್ಳಲ್ಲ, ಅದನ್ನೇ ಹುಳ ತಿನ್ಕೊಬಿಡ್ತದೆ. ಹೂ ಬಂದೇಟ್ಗೆ ಹುಳ ತಿನ್ಕೊಬಿಡ್ತದೆ, ಗಿಣ್ಗಿಣ್ಗಿ. ಗಮನಿಸ್ಬೇಕು, ಗಮನಿಸ್ಲಿಲ್ಲ. ಎಷ್ಟು ವರ್ಷದ ಹಳೆ ಗಿಡಗಳು ನಿಮ್ಮ ಭೂಮಿನಲ್ಲಿ? ಈಗ ನಮ್ಮ ಭೂಮಿಯಲ್ಲಿರುವುದು ಒಂದು 5 ವರ್ಷದಿದೆ. ಈಗೊಂದು 6 ತಿಂಗಳಾಗಿದೆ ನೆಟ್ಟಿ, ಅದನ್ನು ತೆಗೆದಾಕ್ಬಿಟ್ಟು ನೆಟ್ಟಿದ್ದೀವಿ. ಹೊಸ ನೆಟ್ಟಿದ್ದೀವಿ. ಹೊಸ ಗಿಡಗಳು ತಂದ್ರೆ ನೀವೇ ಮಾಡ್ಕೊಂಡು? ಇಲ್ಲ ಇಲ್ಲ, ನಮ್ಮ ಹತ್ರನೇ ಶೇಖರಣೆ ಇದ್ದಲ್ಲ, ಹುಟ್ಟಿದ್ವಲ್ಲ ಅದನ್ನೇ ಕಿತ್ತು ಹಾಕೊಂಡು ಹಳೆ ಗಿಡಗಳೆಲ್ಲ ತೆಗೆದು ಹೊಸ ಗಿಡ ಮಾಡಿದ್ವಿ. ಒಂದಿಷ್ಟು ಅವೆಲ್ಲ ದೊಡ್ಡದಾದ್ಮೇಲೆ ಕಸಿ ಕಟ್ಟದಂಗೆ ಸರ್, ಅಲ್ಲಿದ್ದ ಗಿಡ ಕಿತ್ತು ಈಚರ್ ಇಟ್ಕೊಂಡ್ರೆ ಕಸಿ ಕಟ್ಟದಂಗೆ ಡೆವಲಪ್ ಆಗುತ್ತೆ, ಚೆನ್ನಾಗೆ ಹೂ ಬಿಡ್ತದೆ. ಈ ಕೆಲಸ ಎಲ್ಲ ಯಾರು ಮಾಡ್ತಾರೆ ಗೌಡ್ರೆ? ಮಾಡ್ಬೇಕು ಸರ್, ನಮ್ಮ ರೈತರು ಎಲ್ಲ ಮಾಡ್ಬೇಕು. ಮನೆಯಲ್ಲಿ ಇನ್ನೇ ಯಾರು ಇನ್ನೊಂದು ಮನೆಯಲ್ಲಿ ಎಲ್ಲ ಹೂ ಕುಯ್ತಾರೆ, ನಾವು ಬೆಳೆದದ್ದು ನಮ್ಗೆ ಹೂವು ಕುಯ್ತಾರೆ, ಶೇಖರಣೆ ತಗೊಂಡೋಗಿ ಮೈಸೂರಿಗೆ ಹಾಕ್ತಾರೆ, ಮತ್ತೆ ನಮ್ಮ ಮನೆ ಮಕ್ಕಳುಗಳೆಲ್ಲ ಡ್ಯೂಟಿಗೆ ಹೋಗೋದಕ್ಕೆ ಅವ್ರು ಏನು ವ್ಯವಸಾಯ ಮಾಡ್ಬೇಕು ಅದನ್ನ ಮಾಡಿಬಿಟ್ಟು ಆಮೇಲೆ ಹೋಗ್ತಾರೆ ಡ್ಯೂಟಿಗೆ. ಆ ತರ ನೀವು ಮನೆಯಲ್ಲೂ ಶಿಸ್ತು ಮಾಡಿದ್ದೀವಿ ಮನೆಯಲ್ಲಿ. ಈಗ ನಿಮ್ಮ ಇನ್ನೊಂದು ಒಂದು ಪ್ರವೃತ್ತಿಗೆ ಬರೋಣ. ಮೂಳೆ ಮುರಿದಂತಹ ಮನುಷ್ಯರಲ್ಲೇ ಆಗಲಿ ದನಗಳಿಗೆ ಆಗಲಿ ನೀವು ಚಿಕಿತ್ಸೆಯನ್ನ ಕೊಡ್ತೀರಿ, ಜೊತೆಗೆ ಹುಳುಕು ತೆಗೆಯುವಂತಹ ಒಂದು ತಂತ್ರವನ್ನ ನೀವು ಕರಗತ ಮಾಡ್ಕೊಂಡಿದ್ದೀರಿ. ಇದು ಯಾರು ಕಲಿಸ್ಕೊಟ್ರು, ಇದು ಹೆಂಗ್ ಶುರು ಆಯ್ತು ಸರ್? ನನಗೆ ಒಂದು ಕುಸ್ತಿ ಸಾಧನೆ ಮಾಡಕ್ ಬಂದೆ ಗರಡಿ ಮನೆಗೆ, ಸಾಧನೆ ಮಾಡ್ತಾ ಮನಸ್ಸಲ್ಲಿ ಒಳಿತು. ನಮ್ಮ ತಂದೆಯವ್ರು ಮಾಡ್ತಿರು, ಸುಮಾರು ಮೈನರ್ ಅಂದ್ ಮೇಜರ್ಗಳು ಮಾಡ್ತಿರ್ಲಿಲ್ಲ. ನಾನು ಇದನ್ನ ಅಭ್ಯಾಸ ಮಾಡಿದೆ ಸರ್. ಇದು ಒಂದು ಇದು ಮೊಣಕೈ ಏಟಾಯ್ತು, ಮೊಣಕೈ ಏಟ್ರೆ ಹೆಂಗೆ ರೆಡಿ ಮಾಡಬೇಕು ಏನು ಅನ್ನೋದನ್ನು ಅದನ್ನು ಅಭ್ಯಾಸ ಮಾಡ್ಕೊಂಡೆ. ಅದು ಒಂದರಿಂದ ಎರಡು, ಎರಡರಿಂದ ಮೂರು, ಎಲ್ಲಿ ಒಂದಕ್ಕೂ ಆಗ್ಬಿಡ್ತು. ಆಮೇಲೆ ಏನಪ್ಪ ಅಂದರೆ ಯಾವ ಭಾಗದಲ್ಲಿ ಏಟಾಗಿದೆ ಅನ್ನೋದನ್ನು ನಾನು ಅವ್ರ ಕಣ್ಣಿಂದೇ ನೋಡ್ಬಿಟ್ಟು ಅವ್ರು ನೋಡ್ಬಿಟ್ಟೇ ಹೇಳ್ಬಿಡ್ತೀನಿ, ಇಂಥ ಭಾಗದಲ್ಲಿ ಹಿಂಗಾಗಿದೆ, ನಿಮ್ಮ ಮಿಸ್ಟೇಕ್ ಆಗಿದೆ ಅವ್ರ ಕಣ್ಣಲ್ಲಿ, ಈ ಥರ ಜೈಂಟ್ಗಳು ಕ್ರಾಸ್ ಆಗೋದು. ಯಾರಿಗೂ ಮೂಳೆ ಸಮಯಲ್ಲ ಸರ್, ನರದ ಮೇಲೆ ನರ ಕುಂತ್ಕೊಳ್ಳಲ್ಲ, ಜೈಂಟೇ ಕ್ರಾಸ್ ಆಗೋದು. ಈಗ ನನಗೆ ಎಷ್ಟೋ ಜನ ಮಂಡಿ ಚಿಪ್ಪೆಲ್ಲ ಸಮದಾಗವೆ ಅಂತ ಹೇಳ್ಬಿಡ್ತಾರೆ, ಇಲ್ಲಿಗೆ ಬರ್ತಾರೆ, ರೆಡಿ ಮಾಡ್ತೀನಿ, ನೈಸ್ ಆರ್ಡರ್ ಮಾಡೋಣ, ರೆಡಿ ಆಯ್ತು. ಎಷ್ಟು ದಿನ ಆಗುತ್ತೆ ರೆಡಿ ಆಗುತ್ತೆ? ಹೆಚ್ಚು ಕಡಿಮೆ ಇದಕ್ಕೆ ಒಂದು 20 ದಿವಸ ಬೇಕು ಸರ್, 20 ದಿವಸ, ಒಂದು ತಿಂಗಳೇ ಬೇಕು. ಅಲ್ಲ ಇದಕ್ಕೋಸ್ಕರ ನೀವೇನು ಜಾಸ್ತಿ ಏನು ಓದಕ್ ಹೋಗ್ಲಿಲ್ಲ? ಇಲ್ಲ ಸರ್, ಓದ್ನೇ ಇಲ್ಲ ಸರ್, ನಾನು ಅನುಭವದ ಮೇಲೆ ಮಾಡಿದೆ. ಭಗವಂತನೇ ಸೃಷ್ಟಿಕರ್ತನೇ ನಾನು ಕೊಟ್ಟವನೇ ಅಂತ ಹೇಳ್ಕೋಬೇಕು ಸರ್. ಇದನ್ನೇನು ನಾನು ಯಾರು ಟ್ರೈನಿಂಗ್ ಹೋಗಿಲ್ಲ, ಈಗ ಕೈಯೆಲ್ಲ ಗುಣ ಇದೆ ಅಂತ ಇದೆ. ಇದೆ ಸರ್, ಇದೆ ಸಹ ಇದೆ. ಏನ್ ಮುಟ್ಟದ್ದು ಏನು? ಆಮೇಲೆ ಈ ಹಸುಗಳಿಗೆ ಎಲ್ಲ ನೀವು ಶುರು ಮಾಡಿ, ಇಂಥದ್ದು ಇಂಥ ಪಾಯಿಂಟ್ ಅಲ್ಲಿ ಹಿಂಗಾಗಿದೆ ಅವತ್ತು ಬಾಯ್ಬಿಟ್ಟು ಹೇಳಲ್ಲ ನಮ್ಗೆ, ನಮ್ಗೆ ಗೊತ್ತಾಗ್ಬಿಡ್ತು ಈ ಪಾಯಿಂಟ್ ಹಿಂಗಾಗಿದೆ ಅಂತ. ಒಂದ್ 5,000 ಜನ ರೆಡಿ ಮಾಡಿದ್ದೀನಿ, ಅದರಲ್ಲಿ ಏನು ಮುಟ್ಟುವಟ್ಟೆ ಇಲ್ಲ ಅಂತ ಕೆಲಸಗಳು ಮಾಡಿದ್ದೀನಿ. ಬರ್ತಾರೆ, ಈಗಲೂ ಬರ್ತಾರೆ. ಈಗ ನಾನು ಮುಂಚೆ ಹಳ್ಳಿಗೆ ಹೋಗ್ತಿದ್ದೆ, ಈಗ ನಮ್ಗೆ ಏಜ್ ಆದ ಅಂತ ಕಾಲ ಅಲ್ವಾ, ಬ್ಯಾಡಿ ಅನ್ಬಿಟ್ಟು ಅಂದ್ಬಿಟ್ಟು ಇಲ್ಲಿಗೆ ಹಾಕೊಂಡು ಬರ್ತಾರೆ. ಇಲ್ಲೇ ರೆಡಿ ಮಾಡ್ತೀನಿ, ಇಲ್ಲೇ ರೆಡಿ ಮಾಡಿದ್ದೆ. ಅದೇ ಕುಂಟ್ಗೆ ಬತ್ತೋಯ್ತೀವಿ, ನಡ್ಕೋಯ್ತೀವಿ ಚೆನ್ನಾಗಿ. ನೋವಿನ ಎಣ್ಣೆ ಎಲ್ಲ ಎಲ್ಲ ಎಲ್ಲ ಎಲ್ಲ ಮಾಡ್ತೀವಿ. ಅದೆಲ್ಲ ನೀವೇ ಸಿದ್ಧ ಮಾಡ್ಕೊಂಡು? ಸಿದ್ಧ ನಾ ಮಾಡ್ಕೊಳ್ಳೋದಿಲ್ಲ, ದನಗಳಿಗೆಲ್ಲ ತರಿಸ್ಕೋಬೇಕು. ಈ ಸ್ವಲ್ಪ ನಾನು ಯಾವುದಕ್ಕೆ ಅಂದ್ರೆ ಈ ವಾಯು ಸಂಬಂಧಪಟ್ಟದಕ್ಕೆ ನಾವು ತಯಾರು ಮಾಡ್ಕೊಳ್ತೀನಿ. ನೋವು ಇದಾಗಿರೋರಿಗೆ, ಜಾಸ್ತಿ ಆಗಿರೋರಿಗೆ ಮಂಗಳೂರು ಕಡೆಯಿಂದ ತರಿಸ್ತೀನಿ. ಈಗ ಮರಿಗೌಡ್ರನ್ನ ಏನ್ ಪೈಲ್ವಾನ್ ಮರಿಗೌಡ್ರು ಅಂತಾರೋ ಅಥವಾ ಮೂಳೆ ಡಾಕ್ಟರ್ ಮರಿಗೌಡ್ರು ಸರ್? ಮೂರ್ ಹೆಸರು ಇದೆ ಸರ್ ನನಗೆ. ಒಬ್ಬ ಫಾರೆಸ್ಟ್ ಮರಿಗೌಡ ಅಂತಾರೆ, ಒಬ್ರು ಪೈಲ್ವಾನ್ ಮರಿಗೌಡ ಅಂತಾರೆ, ಒಬ್ಬ ಮೂಳೆ ಡಾಕ್ಟರ್ ಗೌಡ ಅಂತ ಹೇಳ್ತಾರೆ. ಅದು ಏನು ಒರಿಜಿನಲ್ ಮರಿಗೌಡನೇ ಸರ್, ಪೈಲ್ವಾನ್ ಮರಿಗೌಡ ಅಂದ್ಲೆ ಒರಿಜಿನಲ್. ಅದರಿಂದ ಉದ್ಯೋಗದಲ್ಲಿ ಇರೋದ್ರಿಂದ ಫಾರೆಸ್ಟ್ ಮರಿಗೌಡ ಅಂತಾರೆ. ಸೊ ಅಲ್ಲಿ ನೀವು ಅರಣ್ಯ ರಕ್ಷಣೆ ಕೆಲಸ ಮಾಡ್ತಾ ಇದ್ರಿ, ವಾಚರ್ ಆಗಿ ಕೆಲಸ ಮಾಡಿದ್ರಿ. ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ ನೀವು ಸರ್? 36 ವರ್ಷ ಮಾಡಿದೆ ಸರ್. 36 ವರ್ಷ ಸರ್ವಿಸ್ ಮಾಡಿದೆ ಸರ್. ಜೊತೆಗೆ ಈ ಕೃಷಿ ಕೃಷಿ ಈಗಲೂ ಬಾಂದ್ರು ನನ್ನ ಬನ್ನಿ, ನೀವಿಲ್ಲರೆ ಇಲ್ಲಿ ಐಲ್ಯಾಂಡ್ ಸರ್ವರದಲ್ಲಿ ಅಚ್ಚೇನಕ್ಕೆ ಒಬ್ಬ ನೀನು ಇದ್ರಿ ಅಂತ ನಮ್ಮ ಮೇಡಮ್ ಅವರು ಫಾರೆಸ್ಟರ್ ಲಕ್ಷ್ಮಿ ಮೇಡಮ್ ಅಂತ ಬಂದು ಮಾಡಪ್ಪ ನೀನು ಇನ್ನು ಅಂತ ಅಂದರು. ಇಲ್ಲ ಮೇಡಮ್, ನಾವು ಮಾಡಲ್ಲ. ಇನ್ನು ನಾವೇನಿದ್ರು ಮನೆ ಮಗನಾಗಿದ್ದೋ, ಈಗ ಮನೆ ಹಾಳಾಗೋಯ್ತೀವಿ, ಅದರಿಂದ ನಾವು ಮಾಡೋಕೆ ಇಷ್ಟವಿಲ್ಲ ಮೇಡಮ್, ಅದರಿಂದ ಬ್ಯಾಡಿ ಅನ್ಬಿಟ್ಟೆ. ತೃಪ್ತಿ ಇದೆ? ತೃಪ್ತಿ. ರೈತ ಬಾಂಧವರೇ ಗಮನಿಸಿ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತ ಹಾಗೂ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಯಳಂದೂರು ತಾಲೂಕಿನ ದುಗ್ಗಹಟ್ಟಿ ಗ್ರಾಮದ ಶ್ರೀಮತಿ ಸುಂದರಮ್ಮ ದುಗ್ಗಹಟ್ಟಿ ವೀರಭದ್ರಪ್ಪ ಪ್ರತಿಷ್ಠಾನವು ರೈತ ಬಾಂಧವರಿಗೆ ವಿಶೇಷ ನಗದು ಬಹುಮಾನ ಘೋಷಿಸಿದೆ. ನಂಜನಗೂಡು ತಾಲೂಕಿನಲ್ಲಿ ಭತ್ತ, ಯಳಂದೂರು ತಾಲೂಕಿನಲ್ಲಿ ಬಾಳೆ, ಕೊಳ್ಳೆಗಾಲ ತಾಲೂಕಿನಲ್ಲಿ ಕಬ್ಬು, ಹನೂರು ತಾಲೂಕಿನಲ್ಲಿ ಮುಸುಕಿನ ಜೋಳ, ಚಾಮರಾಜನಗರ ತಾಲೂಕಿನಲ್ಲಿ ಟೊಮ್ಯಾಟೊ ಮತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬೀನ್ಸ್ ಅಥವಾ ತರಕಾರಿ ಬೆಳೆಗಳಲ್ಲಿ ಗರಿಷ್ಠ ಇಳುವರಿ ಪಡೆದ ಒಬ್ಬ ರೈತ ಹಾಗೂ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಬಹುಮಾನ ವಿತರಿಸಲಾಗುವುದು. ಹಾಗೆಯೇ ಮಾದಾಪುರ ಕೆಂದಾವರೆ ಪದ್ಮಭೂಷಣ ಮಹಾದೇವಪ್ಪ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ನಗದು ಬಹುಮಾನವನ್ನು ರೈತ ಮಹಿಳೆಗೆ ಘೋಷಿಸಲಾಗಿದೆ. ಮೈಸೂರು ಜಿಲ್ಲೆಯ ಭತ್ತದ ಬೆಳೆ ಹಾಗೂ ಚಾಮರಾಜನಗರ ಜಿಲ್ಲೆಯ ರೇಷ್ಮೆ ಬೆಳೆ ಬೆಳೆಯುವ ಸಣ್ಣ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಒಬ್ಬ ಸಣ್ಣ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಬಹುಮಾನವನ್ನು ವಿತರಿಸಲಾಗುವುದು. ಈ ಎರಡೂ ಬಹುಮಾನಗಳನ್ನು ಇದೇ ಜನವರಿ 18-23 ಜರುಗುವ ಸುತ್ತೂರಿನ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದಲ್ಲಿ ನೀಡಲಾಗುವುದು. ಆಸಕ್ತಿಯುಳ್ಳ ರೈತ ಬಾಂಧವರು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ರೇಷ್ಮೆ ಇಲಾಖೆಯಲ್ಲಿ ಇದೇ ತಿಂಗಳ 17ನೇ ತಾರೀಖಿನ ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರು ತಿಳಿಸಿದ್ದಾರೆ. ಈಗ ಬರೀ ಕೃಷಿ ವಿಷಯ ಮಾತಾಡೋದಾದ್ರೆ ಕೃಷಿನಲ್ಲಿ ಲಾಭದಲ್ಲಿದ್ರು ನಷ್ಟದಲ್ಲಿದ್ರು ಸ್ವಾಮಿ, ಅದು ಒಂದೊಂದಪ್ಪ ಏನಾಗುತ್ತೆ ಅಂದ್ರೆ ನಮ್ಮ ದೃಷ್ಟ ಸರಿಯಿಲ್ದೆ ಇದ್ದಾಗ ಹುಳ ಒಡಗ್ಬಿಟ್ಟು ಹೋಗ್ಬಿಡುತ್ತೆ, ಏನಾದ್ರೂ ಈಗ ಮನುಷ್ಯನಿಗೆ ಕಾಯಿಲೆ ಬಂದ್ಬಿಡುತ್ತೆ, ಅದು ಶುದ್ಧ ಇದು ಕಾಯಿಲೆ ಬಂದ್ಬಿಡ್ತು ಅಂತ ಹಾಗೆ ಸುಮ್ಮನೆ ಇದ್ಬಿಟ್ರೆ ಆಗಲ್ಲ, ಚಿಕಿತ್ಸೆ ಪಡ್ಕೋಬೇಕು. ಚಿಕಿತ್ಸೆ ಪಡ್ಕೊಂಡಾದ್ಮೇಲೆ ಫಲ ಸಿಕ್ಕೋದು. ಒಂದೊಂದಪ್ಪ ಈಗ ಹೂವೊಂದು ನೀವು ಹೇಳಿದ್ರಿ, ಅದಕ್ಕೆ ಒಂಥರ ಗಂಟು ಕಟ್ಕೊಂಡ್ಬಿಡುತ್ತೆ. ಸುತ್ತ ಸುಕ್ ಆಗುತ್ತೆ, ಜಡ್ರು ಬಲ್ಲೆ ತರ ಇಡಿ. ಏನ್ ಮಾಡ್ತೀರಿ ನೀವು? ನಾವು ಈಗ ಮೆಜ್ಕೋಗ್ತೀವಿ ಕೃಷಿ ಇಲಾಖೆಗೆ, ನಮ್ ಗಿಡ ಕಿತ್ಕೊಂಡು ಹೋಗಿರ್ತೀವಿ. ಸ್ವಾಮಿ, ಈ ತರದಕ್ಕೆ ಹಿಂಗ್ ಗಿಡ ಆಯ್ತಾ ಇದೆ, ಇದಕ್ಕೆ ಯಾವ್ದು ಮಿಡಿ ಔಷಧಿ ಕೊಡ್ಬೇಕು ಕೊಡಿ ಅಂತ ಕೇಳ್ತೀವಿ. ಇಲ್ಲ ನಾವೇ ಕೇಳ್ಕತ್ತೀವಿ, ಅವ್ರ ಕೊರಗ್ ಬರ್ಲಿಲ್ಲ ಅದ್ ಬೇಡ ಸ್ವಾಮಿ ಈ ಔಷಧಿ ಕೊಡಿ ಅಂತೀವಿ. ಇವಾಗೆಲ್ಲನೇ ಶಕ್ತಿನಂತಿದೆ, ಈ ತೊಂಬಟೆಗೆ ಚೊಟ್ರು ಬಂದ್ಬಿಡ್ತೈತೆ ಇದ್ರ ಹೆಂಗೆ, ಆಮೇಲೆ ಬಸ್ಟ್ ರೋಗ ಬೀಳ್ತದೆ. ಬಸ್ಟ್ ರೋಗ ಬೀಳೋದಕ್ಕೆ ಯೋನ್ ಔಷಧಿ ಅಂದ್ರೆ ಶಕ್ತಿ. ಅಲ್ಲ ನಾನು ಯಾಕೆ ಕೇಳಿದೆ ಅಂದ್ರೆ, ಮನುಷ್ಯರಿಗೆ ಮಾಡೋ ಹಂಗೆ ಅಲ್ಲೂ ಏನಾದ್ರು ಈ ನಾಟಿ ಔಷಧಿಗಳೇನಾದ್ರು ಮಾಡ್ಕೋಬಹುದು ಸರ್? ಯಾಕೇನು ಅದರಲ್ಲೂ ಮಾಡ್ಕೋಬಹುದು. ಗಂಜಲದಲ್ಲಿ ಗಂಜಲನ ಕಲಸಿ ಇಟ್ಕೊಂಡು ಅದಕ್ಕೆ ಶೇಖರಣೆ ಮಾಡ್ಕೊಂಡು ಹೋದ್ರೆ ಅದು ಕಮ್ಮಿ ಆಗುತ್ತೆ. ಅದರಲ್ಲಿ ಗಿಡಕ್ಕೂ ಡೆವಲಪ್ ಮಾಡಿದೀರಾ? ಮಾಡಿದ್ವಿ ಸರ್, ಅದೆಲ್ಲ ಮಾಡಿದ್ವಿ. ಗಂಜಲಕ್ಕೆ ಒಂದು ಶಾಂಪು, ಒಂದು ಸ್ವಲ್ಪ ಯೂರಿಯಾ ಹಾಕೊಂಬಿಟ್ಟು ಅದು ಶೇಖರಣೆ ಪಂಪಲ್ಲೇ ಶೇಖರಣೆ ಮಾಡಿ ಕ್ಲೀನಾಗಿ ಸಿಳುವಾದ ಬಟ್ಟೆ ಸೋಸ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಮಾಡ್ತು ಅಂತ ಅಂದರೆ ಹೇಳ್ತೀರಿ. ಅದಕ್ಕಿಂತಲೂ ಉತ್ತಮವಾಗಿರೋದು ಈಗ ಇದಾಯ್ತಲ್ಲ ಸರ್, ತೊಂಬೊಟ್ಟೆ ಬೆಂಡೆ ಇದಾಯ್ತಲ್ಲ, ನಮಗೆ ಈ ಹೊಗೆ ಸೊಪ್ಪು ಇರ್ತದೆ ನೋಡಿ, ಹೊಗೆ ಸೊಪ್ಪನ್ನ ನೈಟಲ್ಲಿ ಉನಿ ಹಾಕ್ಬಿಡೋದು. ಉನಿ ಹಾಕ್ಬಿಟ್ರೆ ಎಲ್ಲ ಗಂಜಲ್ದಂಗೆ ಆಗುತ್ತೆ. ಹೊಗೆ ಸೊಪ್ಪನ್ನ ಅದು ತಿಳುವಾದ ನೀರು ತಗೊಂಡು ಫ್ರೈ ಮಾಡಿ ಗಿಡಕ್ಕೆ ತೊಂಬೊಟ್ಟೆಗೆ ಎಲ್ಲಿ ಅದಕ್ಕೆ ಆಗಲಿ ಉಂಗುರು ಹೋಗುತ್ತೆ, ಹುಳ ಬರೋದು ಸಾಯುತ್ತೆ. ಎನಿ ಒಂದು ಇದೆ ಸರ್ ಮಾಡ್ತೀನಿ ಅಂದರೆ ಅನೇಕ ವಿದ್ಯೆಗಳವೆ ಮಾಡಬೇಕು. ಆದರೆ ನೀನು ಇದಾಗೋಯ್ತಲ್ಲ ಬೇಜಾರು ಪಟ್ಕೋಬಾರ್ದು, ಬೇಜಾರು ಪಟ್ಕೋಬಿಟ್ರೆ ನಮ್ಗೆ ಫಲನೇ ಇಲ್ಲ. ಈಗ ಜೊತೆಗೆ ಹಸುಗಳನ್ನು ನೀವು ನಿರ್ವಹಣೆ ಮಾಡಕ್ಕೆ ಶುರು ಮಾಡಿದ್ದೀನಿ ಸರ್? ಏನಪ್ಪ ಮಾಡಿದ್ರಿ? ಈಗ ಮುಂಚೆ ಒಂದು ಹತ್ತಿತ್ತು ಎಲ್ಲ, ನಾನು ಏನು ಮಾಡ್ತೀನಿ ಅಂದರೆ ಸರ್ ಹಾಲು ಕರೆಯಲ್ಲ, ಕರುಗಳು ತಗೊಬರ್ತೀನಿ, ಸಾಕ್ತೀನಿ, ಈಟ್ ಮಾಡ್ತೀನಿ, ಫಲ ಆದ್ಮೇಲೆ ಹಣ್ಣಾದ್ಮೇಲೆ ದನ ಕೊಡ್ತೀನಿ. ನಾ ಕರೆಯಲ್ಲ, ಈಗ ಇರುವುದು ಹಂಗೆ ಕರುಗಳೇ. ಅಲ್ಲ ಈಗ ಮತ್ತೆ ಕೊಟ್ಟಿಗೆನಲ್ಲಿ ಎಲ್ಲವೂ ಹಂಗೆನಾ? ಹ್ಞೂ, ಎಲ್ಲನೂ ಹಂಗೇನೆ. ಆಮೇಲೆ ಈಗ ಟಗರುಗಳು ಸಾಕಿತ್ತೆ, ಈ ಒಂದು ಹತ್ತೇನೇ ಇದ್ದು ಟಗರು. ಈಗ ಬಕ್ರೀದಲ್ಲಿ ಒಂದು ಜೊತೆ 34,000 ಕೊಟ್ಟೆ, ಒಂದು ಜೊತೆ 28,000 ಕೊಟ್ಟೆ, ಒಂದು ಜೊತೆ 36,000 ಕೊಟ್ಟೆ. ಅಂದ್ರೆ ಹಾಲಿನ ಉತ್ಪಾದನೆ ನಿಮ್ಗೇನು ಮುಖ್ಯ? ನಾ ಮುಖ್ಯ ಇಲ್ಲ ಸರ್, ನಾ ಮಾಡಲ್ಲ ಅದು. ಅದ್ಯಾಕೆ ಅಂತ ಅಂತೀರ? ತಳಿ ಸಂವರ್ಧನೆ ಮಾಡ್ತೀನಿ, ಒಳ್ಳೊಳ್ಳೆ ಕರುಗಳು ತಗೊಬರ್ತೀನಿ, ಒಳ್ಳೊಳ್ಳೆ ಇದೆ. ಎಷ್ಟು ತಿಂಗಳು ಸಾಕ್ತೀವಿ ಮತ್ತೆ ಸರ್? ಒಂದು ವರ್ಷ 2 ವರ್ಷಕ್ಕೆ ಲಾಸ್ಟ್. ಮೇಂಟೈನ್ ಮಾಡ್ತೀನಿ. ಈಗ ಆಹಾರ ಎಲ್ಲ ಏನ್ ಕೊಡ್ತೀವಿ? ಭೂಸ ತಂದು ಮಡಗಿದ್ದೀನಿ, ಫಿಡ್ಸ್ ತಂದು ಮಡಗಿದ್ದೀನಿ, ಅದಕ್ಕೆಲ್ಲ ಒಡೆಯಲ್ಲಿ ಅವೆಲ್ಲ ಮಾತ್ರೆಗಳು ಅವೆಲ್ಲ ಪಲ್ ನಿಲ್ಲಕ್ಕೆ ಅವಕ್ಕೆಲ್ಲ ತಗೊಂಬಂದಿದ್ದೀನಿ. ಅವಕ್ಕೆ ಹಾಕಿ ತಯಾರು ಮಾಡಿ ಅವು ಈಟ್ ಕೊಡಿಸಿ 8 ತಿಂಗಳು 8.5 ತಿಂಗಳು ಮಾರಾಕ್ಬಿಡ್ತೀನಿ. ಕರು ಹಾಕದ್ಮೇಲೆ ಮಾರ್ಬಿಡೋ? ಇಲ್ಲ ಇಲ್ಲ, ಕರು ಹಾಕೋಕ್ಕೆ ಮುಂಚೆನೆ ಕೊಟ್ಬಿಡ್ತೀನಿ ನಾನು. ಹೌದಾ? ಹ್ಞೂ, ಕರು ಹಾಕದ್ಮೇಲೆ ಆ ಥರ ಬಂದು ತೊಗೊಂಡೋಗ್ತಾರೆ? ಆ ಥರ ತಗೊಂಡೋಗ್ತಾರೆ. ಆಗಲೇ ಎಷ್ಟು ರೈಟು ರೈತನಿಗೆ ಉತ್ಪತ್ತಿ ಆಗೋದು ಅಲ್ಲೇನೆ. ಕರು ಹಾಕ್ಬಿಟ್ಟು ಆದ್ಮೇಲೆ ಹೆಂಗಾರ ಹಾಕ್ಬಿಟ್ಟು ಹೊರ್ಗಾರ ಹಾಕ್ಬಿಟ್ಟು ಕರುನ ಯಾವ ರೇಟಿಗೆ ತರ್ತೀರಿ? ಆ ಥರ ಹಸು ಅಂದ್ರೆ ಸರ್ ಒಂದು 8,000, 8,000 10 ಸಾವಿರನೇ ಎಷ್ಟು ಕರುಗಳು ಅಂತಂದ್ರೆ ತಗೊಬರ್ತೀವಿ, 1,00,000, 1.5 ಲಕ್ಷಕ್ಕೆ ಮಾರ್ಬೋದು ಸರ್. ನಾನು ತಳಿಯಾದ ಕರುಗಳನ್ನೇ ತರೋದು. 2 ಸಮಿ ಎಲ್ಲ ದೇಸಿ ತಳಿಗಳ? ದೇಸಿ ತಳಿ, ಹೆಚ್ಚಪ್ಪು, ಆಲ್ ಬ್ಲಾಕು, ಇಂಥ ಈಗ ದೇಶ ತಳಿ ಇದೆ ನಮ್ದು. ಇದೆಲ್ಲ ಎಲ್ಲ ಜಾತ್ರೆಗೆ ಹೋಗ್ಬಿಟ್ಟು ತರ್ತೀವಿ? ಜಾತ್ರೆಗೆ ಅಲ್ಲ, ಹಳ್ಳಿ ಮೇಲೆ ನೋಡ್ತೀವಿ ಸರ್. ಈಗ ಏನ್ ಮಾಡಿರೋದ್ರೆ ದನಗಳಿಗೆ ಈಟ್ ಮಾಡ್ತಾರಲ್ಲ ಸರ್, ಅವ್ರೇನ್ ಮಾಡ್ತಾರೆ, ಒಳ್ಳೊಳ್ಳೆ ತಳಿ ಇಂಗ್ಲಿಷ್ ಅನ್ನು ಮಾಡಿಸಿರ್ತಾರೆ, ಕರ ಹಾಕಿರ್ತಾವ ಅದನ್ನ. ಅವ್ರಿಗೆ ಸಣ್ಣದ್ರಲ್ಲಿ ಗೊತ್ತಾಗಲ್ಲ ಇದು ಯಾವ ತಳಿ ಇದೇನು ಎಲ್ಲ ಹೆಚ್ಚೆಪಿ ಅಂತ ತಿಳ್ಕೊಬಿಡ್ತಾರೆ. ಅದರಿಂದ ನಾವೇನ್ ಮಾಡ್ತೀವಿ, ನೋಡ್ಕೊಳ್ತೀವಿ. ಒಂದಪ್ಪ ಅನುಭವ ಆಗೋಗಿದೆಯಲ್ಲ, ಅವ್ ನೋಡಿದ್ವಿ, ಈ ಕರ ಬೆಳೀತದೆ, ಈ ಕರ ಚೆನ್ನಾಗಿ ಬರುತ್ತೆ, ಮುಂದೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಸಂಪನ್ನ ಆಗುತ್ತೆ ಅನ್ನೋದೊಂದು ನಿಮ್ಗೊಂದು ಗೊತ್ತಾಗ್ಬಿಡುತ್ತೆ. ಮನಸ್ಸಲ್ಲೇ ಗೊತ್ತಾಗುತ್ತಲ್ಲ ಮಾಡ್ತಾ ಸರ್. ಕುರಿ ಸಾಕೋರು 1,000 ಕುರಿ ಒಳಗೆ ಇದು ಒಂದೇ ಕುರಿ ಅಂತ ಹೇಳ್ಕೊಳ್ತಾರ, ಅವ್ರ ಕುರಿನೇ ಅವ್ರ ಮರಿನೇ ಇಟ್ಕೊಳ್ತಾರೆ, 1,000 ಕುರಿ ಒಳಗಡೆ ನಮ್ಮ ಮರಿ ಅಂತ ಇಟ್ಕೊತಾರಲ್ಲ ಸರ್. ಕುರಿ ಎಲ್ಲ ಒಂದೇ ತರ ಇರ್ತವೆ. ಕುರಿ ಮೇಕೆನೂ ಹಂಗೆ ಮಾಡಿದ್ವಿ. ಇಲ್ಲ ಅಂದ್ರೆ ನೀವು ಬಹಳ ಅಲ್ಪ ಕಾಲದಲ್ಲಿ ಅವುಗಳನ್ನ ಸಾಕಿ ಮಾಡ್ಬಿಡ್ತೀವಿ. ಈಗ ಅದಕ್ಕೆ ಇದನ್ನೇನ್ ಮಾಡಿದ್ರೆ ಸ್ಟ್ಯಾಂಡಿಂಗ್ ಮಾಡಿದ್ದೀನಿ ಮೇಕೆ ಸಾಕ್ಮಾ ಅಂತ, ಇದ್ರ ಮೇಲೆ ರೈಜಿಂಗ್ ಮಾಡಿ ಅದ್ರ ಮೇಲೆ ಇದು ಮಾಡ್ತೀನಿ. ಯಾವುದು ಅಟ್ನೆ ಮೇಲೆ ಒಂದು 30 ಆಡ್ ಸಾಕೋಣ ಅಂದ್ಬಿಟ್ಟು ಈಗ ರೈಜಿಂಗ್ ಮಾಡಿಸ್ಕೊಳ್ತೇವೆ. ಇವೆಲ್ಲ ಅದಕ್ಕೆ ಬಿಟ್ಟಿರೋದು ಪೈಪ್ ಅವಾಗ ಸ್ಕೂಲ್ ಅಲ್ಲಿ ಈ ಕಡೆಗೆ ಇದು ಕೆಳಗಡೆ ಬೇಕಾದ್ರೆ ನಾಟಿ ಕೋಳಿ ಹಾಕ ಅದಕ್ಕೆ ಉದುರಿಸ್ತಾವಲ್ಲ. ಈಗ ನಾಟಿ ಕೋಳಿಗಳು ಎಷ್ಟಿದೆ? ಒಂದು 100 ಇದೆ ಸರ್. ಏನಿಲ್ಲ ಅವ ಬಿಟ್ರೆ ಮೇಯ್ತವೆ. ಆಮೇಲೆ ನಾವು ಸಂದೆ ಐತಲ್ಲ ಸ್ವಲ್ಪ ಮೇವನು ಹಾಕ್ಬೇಕು, ಒಂದ್ರಲ್ಲೇ ಇದಾಗೋದಿಲ್ಲ. ಇವೆಲ್ಲ ಮಾಡ್ಬೇಕು ಸರ್. ಏನೇಂತಾರೆ ಅವ್ರಿಗೆ ಫುಡ್ ಕೊಟ್ಟಂಗೆ ಸರ್ ಡೆವಲಪ್. ಈ ತೆಂಗಿಗೆಲ್ಲ ಹೆಂಗೆ ಮಾರುಕಟ್ಟೆ ಸರ್? ತೆಂಗಿನ್ಗೆ ಈಗ ರೇಟ್ ಇಲ್ಲ ಸರ್. ಈಗ 13-14-15 ಗಂಟೆ ಇದೆ. ನಾನೇನ್ ಮಾಡ್ತೀನಿ ಅಂತ ಈಗ ರೇಟ್ ಸಿಕ್ಕೋದಿಲ್ಲ. ಈಗ ನಮ್ ಬಿಡುವುದಿಲ್ಲ, ನಾನು ಮಾರೋದಿಲ್ಲ. ಕೊಬ್ಬರಿ ಹಾಕ್ಬಿಡ್ತೀನಿ, ಕೊಬ್ಬರಿ ಗುಡಿ ಹಾಕಿದೆ ನೋಡಿ ಅಲ್ಲಿ, ಆ ಥರ ಕೊಬ್ಬರಿ ಹಾಕ್ಬಿಡ್ತೀನಿ. ಕೆಜಿ 140-150 ಹಿಂಗೆ ಬಂದಾಗ ಕೊಬ್ಬರಿ ಹೊಡಿಸ್ಬಿಡ್ತೀನಿ. ಅದು ಲಾಭದಾಯಕ, ಅದು ಲಾಭದಾಯಕ. ಏನು ಸರ್ ಒಂದು 2 ಕೊಬ್ಬರಿ ಹಾಕಿದ್ರೆ ಒಂದು ಕೆಜಿ ಆಯ್ತು ದಪ್ಪ ಅಲ್ಲ ಕಾಯಿ, ಕೊಬ್ಬರಿ ದಪ್ಪ 2-3 ಲಾಸ್ಟು ಒಂದು ಕೆಜಿಗೆ 150 ರೂಪಾಯಿ. ಅದ್ರಲ್ಲಿ ಕೆಜಿ 50 ರೂಪಾಯಿ, ಒಂದು 50 ರೂಪಾಯಿ ಬೀಳ್ತಲ್ಲ ಸರ್. ಈಗ 20 ರೂಪಾಯಿ ಕಾಯಿ ಕೊಟ್ಬಿಟ್ರೆ ಏನು ಸುಖ? ಅದರಿಂದ ಅಂದ್ರೆ ಮಾರುಕಟ್ಟೆ ಬರೀ ಬೆಳೆಯೋದಷ್ಟೇ ಇಲ್ಲ, ಯಾವ ತರ ಮಾರಬೇಕು ಅನ್ನೋ ಅದು ಐಡಿಯಾ ಬೇಕು ಸರ್. ಐಡಿಯಾ ಇಲ್ದವನ್ನ ಸುಮ್ಮನೆ ತರಕಾರಿ ಬೆಳೆದ್ಬಿಟ್ಟು ಅದು ಬೆಳೆದ್ಬಿಟ್ಟು ಪ್ರಯತ್ನ ಇಲ್ಲ. ಸುಮ್ಮನೆ ಹೆಚ್ಚಾದು ನಮ್ಗೆ ಟೈಮ್ಗೆ ಸರಿಗೆ ಹಾಕ್ಲಿಲ್ಲ ಅಂದ್ರೆ ಯಾವ ಟೈಮ್ಗೆ ಹಾಕ್ಬೇಕು, ಯಾವ ಟೈಮ್ಗೆ ಇವು ಸಿಕ್ಬೇಕು, ಗೌರಿ ತಿಂಗಳು ಸಿಕ್ಬೇಕು, ಉಪವಾಸ ತಿಂಗಳು ಸಿಕ್ಕಬೇಕು, ಇಂಥ ಹಬ್ಬಗಳಲ್ಲಿ ಹೂ ಸಿಕ್ಬೇಕು, ಗದಿ ಹಬ್ಬದ ಟೈಮಲ್ಲಿ ಸಿಕ್ಬೇಕು. ಅವಾಗ ಏನು ಮಾಡ್ತಾ ಇದ್ರೆ 900 ಗಂಟಲು ಹೋಯ್ತು ಕಾಕಡ. ಅಂಥ ಮೂಮೆಂಟ್ ನೋಡಿ ಹಾಕಬೇಕು. ಚೆಂಡು ಮೇಲೆಗೆ ಹೂನು ಅಷ್ಟೇ, ಉಗಾದಿ ತಿಂಗಳಲ್ಲಿ ಹಾಕಬೇಕು. ಉಗಾದಿ ಸಿಕ್ಕಬೇಕು, ಉಗಾದಿ ದೀಪಾವಳಿ ಉಗಾದಿ ಸಿಕ್ಬೇಕು, ಉಗಾದಿಗೆ ಹೂ ರೆಡಿ ಇರಬೇಕು ದೀಪಾವಳಿಗೂ ಸಿಕ್ಬೇಕು. ದೀಪಾವಳಿಗೆ ಎಷ್ಟು ಆಯ್ತದೆ ಪ್ರತಿ ಈಗ ಯಾಕೆಂದ್ರೆ ದೀಪಾವಳಿ ಬತ್ತು, ಆಯುತ್ ಪೂಜೆ ಬತ್ತು, ಇವಕ್ಕೆಲ್ಲ ಹೂ ಬೇಕೇ ಬೇಕು. ಇದರಿಂದ ಏನ್ ಮಾಡ್ತದೆ ಅಂದ್ರೆ ಶೇಖರಣೆ ಮಾಡ್ಬೇಕು. ಅಂದ್ರೆ ಮಾರುಕಟ್ಟೆ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡ್ಬೇಕು ಮಾಡ್ಬೇಕು. ಈಗ ಮರಿಗೌಡ್ರೆ ನಿಮ್ಮ ಮನೆಯೆಲ್ಲ 5 ಜನ ಇದ್ರಿ, ಏನೋ ಕೃಷಿ ನಿಮ್ ತಂದೆ ಮಾಡಿದ್ರು, ಭೂಮಿ ಉಳಿಸಿದ್ರು, ನಿಮಗೆ ಕೊಟ್ಟರು, ನೀವು ಎಲ್ಲ ಕೆಲಸದ ಮಂದಿ ಅದನ್ನು ಮಾಡ್ತಾ ಹೋಗೋದು. ಇವತ್ತಿನ ದಿನದಲ್ಲಿ ಕುಟುಂಬ ಕೃಷಿ ಅಂತ ನಾವು ಮಾತಾಡ್ತೀವಿ ಅಂದ್ರೆ ಕುಟುಂಬದ ಎಲ್ಲ ಸದಸ್ಯರು ಒಂದಲ್ಲ ಒಂದು ರೀತಿ ಕೃಷಿಯಲ್ಲಿ ಸಹಯೋಗ ನೀಡಬೇಕು ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಯಾವ ತರ ವ್ಯವಸ್ಥೆ ಇದೆ, ಹೇಗೆ ಅದು ಅನುಕೂಲ ಆಗಿದೆ ನಿಮಗೆ? ನಿಮಗೆ ಸರ್ ಈಗ ನೀವೇನ್ ಮಾಡ್ತೀರಿ, ನಿಮ್ಮ ಮನೆಯವ್ರು ಏನ್ ಮಾಡ್ತಾರೆ, ಮಕ್ಳು ಯಾವ ತರ ಕೆಲಸ ಮಾಡ್ತಾರೆ? ಈಗ ನಾವು ಆಳುಗಳಿಗೆ ಯಾರಿಗೂ ಕೊಡಲ್ಲ, ಆಳುಗಳು ಕರ್ಕೊಳ್ಳಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಗಂಡು ಮಕ್ಳು ಇಬ್ಬರಿದ್ದಾರೆ, ನಮ್ಮ ಮನೆ ಹೆಂಗಸರಿದ್ದಾರೆ, ಸೊಸೆಯರು ಏನು ಮಾಡಿಸಲ್ಲ ಬಿಡಿ. ಇವರೆಲ್ಲ ಏನು ಮಾಡ್ತೀವಿ ಅಂದರೆ ನಾವು ಕಳೆ ಪಳೆಯೆಲ್ಲ ಅವ್ರು ಕಿತ್ಕೊಳ್ತಾರೆ. ಇದು ಮಾಡೋದಂಗೆ ಮಕ್ಕಳುಗಳು ಕೆದಕೋದು ಪದಕೋದು ಅದಕ್ಕೇನು ಮಾಡಬೇಕು ಅದೆಲ್ಲ ಮಾಡ್ತಾರೆ. ನನಗೆ ಈ ಉದ್ಯೋಗ ಇದೆ, ಬೋನ್ಸ್ ರಿಪೇರಿ ಮಾಡೋದು ಆಗಲಿಲ್ಲ ಅದು ಆಗಿ ಮಾಡ್ಕೊಂಡಿರ್ತೀನಿ. ಬೇಕಾದದ್ದು ಕೆಲಸಗಳು ನಾನು ಮೇನ್ ಆಗಿರೋ ನಾನು ಮಾಡ್ತೀನಿ. ಅವರೆಲ್ಲ ಇಲ್ಲಿ ವ್ಯವಸಾಯ ಮಾಡ್ಕೊತಾರೆ. ವ್ಯವಸಾಯ ಹೋಗೋದಕ್ಕೆ ಮಾಡ್ಕೊಂಡು 9 ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ. ಮನೇಲಿ ಹೆಂಗಸರುಗಳು ಬಾಕಿದೆಲ್ಲ ನೋಡ್ಕೊಳ್ತಾವೆ, ಹೂ ಕುಯ್ಯೋದು, ಹೂ ತಗೊಂಡು ಕೊಡೋದು ಅಂಗಡಿಗಳಿಗೆ ತಗೊಂಡೋಗಿ ಅಲ್ಲಿ ಒಬ್ರು ಬರ್ತಾರೆ, ಒಬ್ಬರು ಅವ್ರು ಬಂದಾಗ ನಾವು ತಗೊಂಡು ಅವ್ರು ಕೊಟ್ಬಿಟ್ಟು ತೂಕ ನೋಡ್ಕೊತೀವಿ. ಅವ್ರು ವಾರಕ್ಕೆ ಒಂದ್ಸತಿ ಬಿಲ್ ಕೊಡ್ತಾರೆ. ಅಲ್ಲಿ ಏನು ನಡೆದಿಸುತ್ತೆ ಹೂ ಕೇಳೋದಲ್ಲ ಯಾರು? ನೀವೇನು ನಮ್ಮ ಮನೆಯವ್ರು ಹೆಂಗಸರು ಕೇಳ್ತಾರೆ. ಮನೆಯವ್ರಿಗೆ ಆಳು ಕೊಟ್ಟರೆ ಸರ್ ಅದದ್ದು ನಾವು ಹಾಳಾಗ್ಬಿಡ್ತೀವಿ, ನಾವು ಸದ್ಯ ವಹಿಸಿ ನಾವಿಗೆ ಏಯ್ಬೇಕು ಸರ್, ನಾವಿಗೆ ಏದು ಆಳು ಕೊಟ್ಟರೆ ಸರ್ ಅವ್ರಿಗೆ ಮಾಡ್ತಾರೆ 250 ರೂಪಾಯಿ ಕೊಡಬೇಕು. ಈಗ ನಮ್ಮ ಶ್ರೀಧರನೇ 250 ರೂಪಾಯಿ ಕೊಡ್ತಾನೆ. ಬೆಳಗಿನ ಜಾವ 7:30 ಬರ್ತಾರೆ, 10:45-11 ಕೊಟ್ಟೈತಾರೆ, ಅವ್ರಿಗೆ 250 ರೂಪಾಯಿ. 1 ಕೆಜಿ ಕೂದರೋ 1.5 ಕೆಜಿ ಕೂದರೋ ಎಷ್ಟಾಯ್ತು ಸರ್? ಊರು ರೇಟ್ ಇಲ್ಲ ಅಂದ್ರೆ 30 ರೂಪಾಯಿಗೆ ಹೋಗೋ ಟೈಮು ಇದೆ. ಕೆಜಿ 30 ರೂಪಾಯಿಗೆ ಹೋಗೋದು ಇತ್ತೆ, ಆಗ ಲಾಸ್ ಆಯ್ತೆ. 500 ರೂಪಾಯಿಗೆ ಹೋಗೋ ರೇಟ್ ಇದೆ, 1,000 ರೂಪಾಯಿಗೆ ಹೋಗೋ ರೇಟ್ ಇದೆ. ಆ 1,000 ಬಂದಾಗ 500 ಬಂದಾಗ ನಾವ್ಯಾರು ಕೊಡ್ತೀವಿ ಅಲ್ವಾ? ಬಿಟ್ಬಿಟ್ರೆ ಎಷ್ಟಾಗುತ್ತೆ? ಅದೇನು ಗೊಂಡೆ ಒಳಗಡೆ ಹೂವಿನೊಳಗೆ ಬಿಟ್ಬಿಡ್ದಂದ್ರೆ ಗಿಡ ಡೆವಲಪ್ ಆಗಲ್ಲ. ಕಿತ್ತಿ ಹಾಕ್ಸ್ಬೇಕು ಅದನ್ನು, ಆಗ ಹಂಗೆ ಕಿತ್ತು ಹಾಕಿ ಬಿಟ್ಕೊಂಡ್ರೆ ಮುಂದಕ್ಕಾದ, ಇಲ್ಲ ಅಂದ್ರೆ ಒಳಗಡೆ ಅಲ್ಲಿ ಉಳೆ ಹೆಚ್ಕೊಬಿಡ್ತಾರೆ. ಈಗ ಇನ್ನೂ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ? ಇದೇ ಮಾಡಬೇಕು ಅಂತ ಆಸೆ ಇದೆ ಸರ್. ನನಗೆ ಒಂದು ಕೋಳಿ ಫಾರಂ ಮಾಡಬೇಕು ಅನ್ನೋ ಆಸೆ ಇದೆ, ನೋಡೋಣ, ಪ್ರಯತ್ನ ಪಡ್ತಾ ಇದ್ದೀನಿ, ಮಾಡಬೇಕು. ಒಟ್ಟಿನಲ್ಲಿ ಲಾಭದಲ್ಲಿ ಇದ್ದೀನಿ, ಲಾಭದಲ್ಲಿ ಇದ್ದೀನಿ. ಅಂದರೆ ನಿಮಗೆ ಒಂದು ಅನುಕೂಲ ಆಯಿತು, ಕೃಷಿಗೆ ಜೊತೆಗೆ ನಿಮಗೆ ಉದ್ಯೋಗ ಇತ್ತು, ಅಲ್ಲಿ ಒಂದಿಷ್ಟು ಸಂಬಳ ಅಂತ ಬರೋದು, ನಿಮಗೆ ಕುಟುಂಬ ನಿರ್ವಹಣೆಗೆ ಯಾವುದೇ ರೀತಿ ತೊಡಕಾಗ್ತಿರಲಿಲ್ಲ ಅಲ್ವಾ? ಇಲ್ಲ ಇಲ್ಲ ಸರ್. ಜೊತೆಗೆ ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಒಂದು ಉದ್ಯೋಗ ಚಿಕಿತ್ಸೆ ನೀಡುವಂತ ತಂತ್ರ ಅದು ನಿಮಗೆ ಸಾಕಷ್ಟು ಕೊಡ್ತಾ ಮನುಷ್ಯನಿಗೆ ಏನೆಲ್ಲ ಬಯಸ್ತಾನೋ ಅದೆಲ್ಲ ಸಿಕ್ಕಿದೆ ಸರ್. ಅದೆಲ್ಲ ಸಿಕ್ಕಿದೆ. ನಿಮ್ಮ ದಿನಚರಿ ಹೆಂಗಿರುತ್ತೆ ಮರಿಗೌಡ್ರೆ? ಬೆಳಿಗ್ಗೆಯಿಂದ ಸಂಜೆ ತನಕ ಒಂದ್ ರೋಡ್ ಗದ್ದೆಲ್ಲ ನೋಡ್ಕೊಬರ್ತೀನಿ, ತೆಂಗಿನ ತಳ್ಳಿ ಎಲ್ಲ ಎತ್ಕೊಬರ್ತೀನಿ, ಏನೇನಾಗಿದೆ ನೋಡೋಣ, ಗದ್ದೆ ನೀರು ಹೋಯ್ತಾ ಇದೆಯಾ, ಏನಾಗಿದೆ ಕಳೆ ಬಂದಿದೆಯಾ, ಇವೆಲ್ಲ ಜಾಗ್ರತೆ ನೋಡ್ಕೋಬೇಕು. ಆ ನೋಡ್ಕೊಬಂದು ಅದಕ್ಕೆ ಗೌಸಿ ಹೊಡಿಬೇಕು, ಇಲ್ಲ ಕಳೆ ಕೆಳಿಸ್ಬೇಕು ಉಳಿಸ್ಬೇಕು ಅನ್ನೋದು ಮುಂದೆ ಯೋಜನೆ, ಮುಂದಿನ ಯೋಜನೆ ಏನು ಹಾಕಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನ ಯೋಜನೆಗಳು. ಉಳಕ್ಕೆಲ್ಲ ನಿಮ್ದೇ ಹಸುಗಳ ಎತ್ತುಗಳಿದೆಯಾ? ಇಲ್ಲ ಇಲ್ಲ, ಎತ್ತುಗಳಿಲ್ಲ, ನಮ್ಮ ಹುಡುಗರ ಅವರೇ ಕೂಲಿ ಕೊಡ್ಸಿ ಉಳ್ತಾರೆ. ಈಗ ದನ ಕಟ್ಕೊಂಡ್ಬಿಟ್ಟು ಸರ್, ಇವು ಐನುಗಾರಿಗೆ ದನ ಕಟ್ಕೊಂಡ್ಬಿಟ್ಟು ಓಕೆ, ಒಂದ್ ನಾಲ್ಕು ಬೈಲು ಜಾಸ್ತಿ ಇದ್ರೆ ಮಕ್ಕಳು ಗೇಯವರು ಇದ್ರೆ ದನ ಕಟ್ಕೊಳ್ಬಹುದು. ಅವ್ರು ಯಾರು ಇಲ್ಲ ಅಂದ್ಮೇಲೆ ಒಂದು ಒಪ್ಪತ್ತಿಗೆ 1,000 ರೂಪಾಯಿ ತಗೊಳ್ತಾರೆ, ಒಂದು ಎಕರೆ ಉತ್ತ ಕೊಡ್ತಾರೆ. ಇಲ್ಲ ಟ್ರಾಕ್ಟರ್ ಇದೆ, ಟ್ರಾಕ್ಟರ್ಗಳು ಹೊಡಿಸಿ ಕೊಡ್ತೀನಿ ಮಾಡ್ಬೇಕು. ಒಳ್ಳೇದು ಮರಿಗೌಡ್ರೆ, ಈಗ ನಮ್ಮ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ, ಇಂಥ ಮರಿಗೌಡ್ರು ಇಷ್ಟು ಒಳ್ಳೆ ಕೆಲಸಗಳೆಲ್ಲ ಮಾಡಿಕೊಂಡು ಜೊತೆಲಿ ಕೃಷಿನೂ ಮಾಡಿ ಯಶಸ್ಸನ್ನ ಕಾಣ್ತಾ ಇದಾರೆ, ಇವ್ರನ್ನ ನಾವು ಮಾತಾಡ್ಸಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಒಂದು ಅಭಿಪ್ರಾಯ ಇರುತ್ತೆ. ಹಂಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. 9900370529 ಕನ್ನಡದಲ್ಲಿ ಹೇಳಿ. 9900375209 9900375209 ಒಳ್ಳೇದು ಮರಿಗೌಡ್ರೆ, ನಿಮ್ಮನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಂಗಾಯ್ತು. ಈಗಾಗಲೇ ನೀವೇ ತಿಳಿಸಿದ ಹಾಗೆ ಈ ಹುಳುಕುನ ಒಂದು ಸಮಸ್ಯೆ ಬಂದಾಗ ಸಾಕಷ್ಟು ಜನ ನಿಮ್ಮನ್ನ ಈಗಾಗಲೇ ಸಂಪರ್ಕಿಸಿ ಗುಣಮುಖ ಆಗಿದ್ದಾರೆ, ಜೊತೆಗೆ ರಾಸುಗಳಿಗೆ ಈ ತರ ಸಮಸ್ಯೆಗಳು ಬಂದಾಗಲೂ ಬಂದಿದ್ದಾರೆ. ಆ ರೀತಿಯ ಒಂದು ಅವಶ್ಯಕತೆ ಇರುವಂತವ್ರು, ಜೊತೆಗೆ ಕೃಷಿಯ ಬಗ್ಗೆ ಒಂದಿಷ್ಟು ಕೃಷಿ ಮಾರುಕಟ್ಟೆ ಬಗ್ಗೆ ಎಲ್ಲ ಒಂದಿಷ್ಟು ತಿಳುವಳಿಕೆ ಬೇಕು ಅಂದ್ರೆ ಖಂಡಿತ ಅವ್ರನ್ನ ನಿಮ್ ಜೊತೆ ವಿಚಾರ ವಿನಿಮಯ ಮಾಡ್ತಾರೆ. ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಚಿಂದೇಗೌಡನ ಕೊಪ್ಪಲಿನ ಕೃಷಿಕ ಟಿ ಮರಿಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು TB ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ TB ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ 2022-23 ಸಾಲಿನ ಹಾಲು ಉತ್ಪಾದಕರಿಗೆ ಉತ್ತೇಜನ ಕಾರ್ಯಕ್ರಮದ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿ ಒಟ್ಟು 60,000 ರೂಪಾಯಿ ಮೊತ್ತದ ಹೈನು ಘಟಕ, ಅಂದರೆ ಒಂದು ಮಿಶ್ರ ತಳಿ ಹಸು ಅಥವಾ ಸುಧಾರಿತ ತಳಿ ಎಮ್ಮೆ ಹೊಂದಿರುವಂತಹ ಘಟಕಕ್ಕೆ 60,000 ರೂಪಾಯಿಗಳಷ್ಟು ಸಹಾಯಧನ ನೀಡಲಾಗುವುದು. ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ಶೇಕಡ 90% ಸಹಾಯಧನ ನೀಡಲಾಗುವುದು. ಘಟಕದ ಸಹಾಯಧನದ ಹೊರತುಪಡಿಸಿದಂತೆ ಉಳಿದ ಶೇಕಡ 10% ಮೊತ್ತವನ್ನು ಫಲಾನುಭವಿಯ ವಂತಿಕೆ ಅಥವಾ ಸಾಲದ ರೂಪದಲ್ಲಿ ಬ್ಯಾಂಕ್ನಿಂದ ಪಡೆಯಬೇಕು. ಹಾಗೆ 10 ಕುರಿ 1 ಮೇಕೆ ಹೊಂದಿರುವಂತಹ ಘಟಕದ ಮೊತ್ತ 66,000 ರೂಪಾಯಿಗಳಾಗಿದ್ದು ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಶೇಕಡ 90% ಸಹಾಯಧನ ಇದ್ದು ಉಳಿದ ಶೇಕಡ 10% ಮೊತ್ತವನ್ನು ಫಲಾನುಭವಿಯ ವಂತಿಕೆ ಅಥವಾ ಸಾಲದ ರೂಪದಲ್ಲಿ ಬ್ಯಾಂಕ್ನಿಂದ ಪಡೆಯಬಹುದು. ಈ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಸರ್ಕಾರದ ನಿಯಮಗಳಂತೆ ಆಸಕ್ತಿಯುಳ್ಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವರಲ್ಲಿ ಮಹಿಳೆಯರಿಗೆ ಶೇಕಡ 33.3%, ವಿಶೇಷಚೇತನರಿಗೆ ಶೇಕಡ 3% ಆದ್ಯತೆ ನೀಡಲಾಗುವುದು. ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಮತ್ತು ಪಶುಸಂಗೋಪನೆಯಲ್ಲಿ ತೊಡಗಿರುವ ಆಸಕ್ತ ರೈತರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಖು. ಮೈಸೂರು ನಗರ ಪಶು ಆಸ್ಪತ್ರೆ ಅಥವಾ ಮೈಸೂರಿನ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರ ಕಚೇರಿ, ನಂಜನಗೂಡು, ಕೆಆರ್ ನಗರ, ಹುಣಸೂರು, ಪಿರಿಯಾಪಟ್ಟಣ, ಟಿ ನರಸೀಪುರ, ಎಚ್ಡಿ ಕೋಟೆ ಹಾಗೂ ಸರಗೂರಿನ ಪಶು ಆಸ್ಪತ್ರೆಯಲ್ಲಿ ಅರ್ಜಿಗಳನ್ನು ಪಡೆಯಬಹುದಾಗಿದೆ. ಗಮನಿಸಿ, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ 2022-23ನೇ ಸಾಲಿನ ಹಾಲು ಉತ್ಪಾದಕರಿಗೆ ಉತ್ತೇಜನ ಕಾರ್ಯಕ್ರಮದ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತಾಪಿ ವರ್ಗದವರಿಗೆ ಸಹಾಯಧನವನ್ನು ಹೈನು ಘಟಕ ಹಾಗೂ